ನೀವು ಯಾಕೆ ಬೇರೆ ಉದ್ಯೋಗಕ್ಕೆ ಹೋಗಲಿಲ್ಲ? ಆ ಸಂದರ್ಭದಲ್ಲಿ ಉದ್ಯೋಗದ ಅವಕಾಶ ತುಂಬವಾಗಿತ್ತು, ಹೇರಳವಾಗಿತ್ತು ಕೂಡ. ಅಂದರೆ ನನ್ನ ತಂದೆಯವರು ಶಾಲೆ ಮಾಸ್ಟರಾಗಿದ್ದರು, ಹಿಂದಿ ಮಾಸ್ಟರಾಗಿದ್ದರು. ಹಾಗೆ ಅವರು ಸರ್ವೀಸಿನಲ್ಲಿದ್ದಿರುವಾಗ ಏನಾಯಿತು ಅಂತ ಹೇಳಿದರೆ, ನಮಗೆ ಕೃಷಿ ಕಾರ್ಮಿಕರ ಕೊರತೆಯಿಂದಾಗಿ ನಮಗೆ ನಮ್ಮ ಜಮೀನನ್ನು ಬಿಟ್ಟು ಹೊರಗೆ ಹೋಗುವ ಪರಿಸ್ಥಿತಿ ಇರಲಿಲ್ಲ. ಮತ್ತು ಮನೆಯಲ್ಲಿ ತಾಯಿಯವರೊಬ್ಬರು ಮಾತ್ರ ಈ ಕೃಷಿಯನ್ನು ನೋಡಿಕೊಂಡು ಇದು ಮಾಡಲಿಕ್ಕೆ ಅವರಿಗೆ ಬಹಳ ಕಷ್ಟ ಆಗ್ತದೆ ಅಂತ ಹೇಳುವಂಥ ಒಂದು ಮನೋಭಾವ ನಮಗೆ ಕಂಡಿತ್ತು. ಆವಾಗ ನೀವೆಲ್ಲ ಹೋದರೆ ನಾನೆಂತ ಮಾಡುವುದು ಅಂತ ಹೇಳುವಂಥ ಒಂದು ದೊಡ್ಡ ಕ್ವಶನ್ ಮಾರ್ಕನ್ನು ನಮ್ಮ ಎದುರು ಇಟ್ಟರು. ಆವಾಗ ಹೇಳಿದೆ ನಾನು, ಅಲ್ಲ, ಕೃಷಿಯಲ್ಲಿ ಇದ್ದುಕೊಂಡು ನಾವೇನಾದರೂ ಸಾಧನೆ ಮಾಡುವ, ಕೃಷಿಕರಿಗೆ ಏನಾದರೂ ಉಪಕಾರ ಆಗುವಂಥದ್ದನ್ನೇ ಮಾಡಬೇಕು ಅಂತ ಹೇಳುವಂಥ ಹಂಬಲ ನಮಗೆ ಮೊದಲಿಂದಲೇ ಇತ್ತು. ಹಾಗಾಗಿ ನಾವು ಕೃಷಿಯನ್ನೇ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಮುಂದುವರಿದೆವು. ಬೇರೆ ಬೇರೆ ಬೆಳೆಗಳು ಕೂಡ ಇದ್ದವು. ಹೌದು, ಬೇರೆ ಬೇರೆ ಬೆಳೆ ಅಂದರೆ ಏನೇನು ಬೆಳೆಗಳೆಲ್ಲ? ಅಡಿಕೆ, ತೆಂಗು, ಬಾಳೆ, ಕರಿಮೆಣಸು, ಮತ್ತು ಗೇರು ಬೀಜ ಸಹ ಇತ್ತು ಆ ಸಮಯದಲ್ಲಿ. ಮತ್ತು ಒಂದಷ್ಟು ಜಾನುವಾರುಗಳನ್ನು ಕೂಡ ಸಾಕ್ತಾ ಇದ್ದೆವು. ಹಾಗಾಗಿ ಸ್ವಲ್ಪ ಡೈರಿ ಫಾರ್ಮಿಂಗಿನ ಬಗ್ಗೆ ಸಹ ಸಣ್ಣ ತಿಳುವಳಿಕೆ ಆ ಸಮಯದಲ್ಲೇ ನಮಗಿತ್ತು. ಆ ಸಮಯದಲ್ಲೂ ಕೂಡ ಈಗ ವಿದ್ಯಾಭ್ಯಾಸ ಆದ ನಂತರ ಕೂಡ ಎಷ್ಟೋ ಜನ ಕೃಷಿ ಕಡೆಗೆ ಒಲವು ಮೂಡ್ತಾ ಇದ್ದದ್ದು ಕಡಿಮೆ. ಕೃಷಿಯಲ್ಲೇ ನೆಲೆ ನಿಲ್ಲುವಂಥದ್ದು ಯಾರಿಗೂ ಇಷ್ಟ ಇರಲಿಲ್ಲ. ಹಾಗಿದ್ದೂ ಕೂಡ ಹೇಗೆ ಅದನ್ನು ಹೊಂದಿಸಿಕೊಂಡ್ರೆ, ಆಗ ಏನಾದರೂ ನಿಮಗೆ ಸವಾಲುಗಳಲ್ಲಿ ಇರಲಿಲ್ವಾ? ಹೇಗೆ ಆಗ ತುಂಬ ಸವಾಲುಗಳಿತ್ತು. ಯಾಕೆ ಹೇಳಿದರೆ ಆವಾಗ ಹೆಚ್ಚಿನ ಯಾಂತ್ರೀಕರಣ ಆಗಿರಲಿಲ್ಲ. ಆಗೆಲ್ಲವೂ ಮನುಷ್ಯ ಪ್ರಯತ್ನಗಳಿಂದ ಆಗಬೇಕಾದಂಥ ಕೆಲಸಗಳು. ಒಂದನೇ ವಿದ್ಯುಚ್ಛಕ್ತಿ ಇರಲಿಲ್ಲ, ಪಂಪ್ಗಳು ಸರಿಯಾಗಿ ಕೃಷಿ ಜಮೀನಿಗೆ ಬೇಕಾದಷ್ಟು ನೀರಾವರಿಯೂ ಇರಲಿಲ್ಲ. ಅಂತೂ ಭಗವಂತನ ಕೃಪೆಯಿಂದ ನಡೀತಾ ಇತ್ತೋ ಏನೋ ಅಂತ ಹೇಳುವ ಹಾಗೆ ಸರಿಯಾದ ಸಮಯಕ್ಕೆ ಮಳೆ ಬಂದರೆ ಮಾತ್ರ ನಮಗೆ ಏನಾದರೂ ಫಸಲು ಕೈಗೆ ಎಟಕ್ತಾ ಇತ್ತು. ಹೀಗೆ ನಾವು ಅದನ್ನು ಹೆಚ್ಚು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ತಾ ಕೃಷಿಯನ್ನೇ ನಾವು ಮುಂದುವರಿಸ್ತಾ ಹೋದೆ. ಈ ಯಾಂತ್ರೀಕರಣ ಅಂದಾಗ ಇಲ್ಲಿ ವಿಷಯ ಬರ್ತದೆ. ನೀವು ಈಗ ಪ್ರಮುಖವಾಗಿ ಏನು ಆವಿಷ್ಕಾರ ಮಾಡಿರುವಂಥದ್ದು, ಇದು ಕಾಳುಮೆಣಸಿನ ಒಂದು ಕೊಯ್ಲಿನ ನಂತರದ ಅದರ ಬಿಡಿಸುವಂತಹ ಯಂತ್ರ ಆವಿಷ್ಕಾರ ಮಾಡಿರುವಂಥದ್ದು. ಕಾಳು ಮೆಣಸು ಬಿಡಿಸುವ ಯಂತ್ರವನ್ನು ಆವಿಷ್ಕಾರ ಮಾಡಿದ್ದೀರಿ. ಈಗ ಇದನ್ನೇ ನಾವು ವಿಷಯಕ್ಕೆ ತಗೊಂಡ್ರೆ, ನೀವೀಗ ಆ ಸಂದರ್ಭದಲ್ಲಿ ಇದರ ಬಗ್ಗೆ ಯಾಕೆ ಆಲೋಚನೆ ಬಂತು? ಇದನ್ನು ನೀವು ಬೇರೆ ಇತರ ಕಡೆ ಎಲ್ಲಾದರೂ ನೋಡಿ ನೀವು ನನ್ನ ಪ್ರಯತ್ನಕ್ಕೆ ಹೊರಟದ್ದ ಹೇಗೆ ಅಂದರೆ, ಇದು ಸಾಧಾರಣ 2006-07 ಸಮಯ. ಆಗ ಕೃಷಿ ಕಾರ್ಮಿಕರ ಕೊರತೆ ಮತ್ತು ಜಾಸ್ತಿ ಆಯ್ತಾ ಬಂತು. ಕೊಯ್ಲಿಕ್ಕಾದರೂ ಜನ ಇದ್ದರು, ಅದನ್ನು ಬಿಡಿಸಲಿಕ್ಕೆ ಜನ ಇರಲಿಲ್ಲ. ಮತ್ತು ಅದು ಆವಾಗ ಯಂತ್ರಗಳು ಅಂಥದ್ದು ಏನು ಬಂದಿರಲಿಲ್ಲ. ಒಟ್ಟಿಗೆ ಈ ಕಾಲಿನಲ್ಲಿ ಮೆಟ್ಟಿ ಅಥವಾ ಗೋಣಿಯಲ್ಲಿ ಹಾಕಿ ಹೊಡೆದು ಇಂಥ ಒಂದು ಅಮಾನುಷವಾದ ರೀತಿಯಲ್ಲಿ ನಾವು ಅದನ್ನು ಪ್ರೊಕ್ಯೂರ್ ಮಾಡ್ತಾ ಇದ್ದವು. ಇದರಿಂದ ಏನಾಗ್ತದೆ ಹೇಳಿದರೆ ಅದರ ಕ್ವಾಲಿಟಿ ತುಂಬ ಹಾಳಾಗ್ತದೆ. ಮತ್ತು ಕಾಲಿನಲ್ಲಿ ತೊಳೆದು ಆದ ನಂತರ ಸಹ ನಾವು ಅದನ್ನು ಪರಿಪೂರ್ಣತೆ ಮಾಡಲಿಬೇಕಾದ್ರೆ ಮತ್ತೆ ಎಷ್ಟೋ ಒಂದು 25% ಅದರಲ್ಲಿ ಪುನಃ ಬಾಕಿ ಉಳಿತಿತ್ತು. ಅದನ್ನು ಕೂತ್ಕೊಂಡು ಬಿಡಿಸುವಾಗುವ ಸುಮಾರು ಸಮಯ ಅದಕ್ಕೆ ಬೇಕಾಗಿ ಹೋಗ್ತಾ ಇತ್ತು. ಅಷ್ಟಲ್ಲದೆ ಈ ಹಣ್ಣಾಗಿ ಇದ್ದರೆ ಕಾಲಿನಲ್ಲಿ ತುಳಿಲಿಕ್ಕೆ ಆಗ್ತಾ ಇರಲಿಲ್ಲ, ಅದರಿಂದಾಗಿ ಅದು ಹಣ್ಣಿನ ಕಾಳುಗಳಿಗೆ ಡ್ಯಾಮೇಜ್ ಆಗ್ತಾ ಇತ್ತು. ಆ ಸಮಯದಲ್ಲಿ ಒಂದು ಮೆಷಿನ್ ಕಾಣಲಿಕ್ಕೆ ಅಂತ ಸಿಕ್ಕಿತ್ತು. ಅದು ಅಂಥ ದೊಡ್ಡ ಒಂದು ಹೆಚ್ಚು ಪರಿಪೂರ್ಣತೆಯನ್ನು ಹೊಂದಿರಲಿಲ್ಲ. ಅದೇ ಸಮಯದಲ್ಲಿ ನಮ್ಮ ಇದು ರಾಷ್ಟ್ರಪತಿಗಳಾದಂಥ ಅಬ್ದುಲ್ ಕಲಾಂ ಆಗ ರಾಷ್ಟ್ರಪತಿ ಆಗಿದ್ದರು. ಅವರು ಹೇಳಿದರು, ಫಾರ್ಮರ್ಸಿಗೆ ಹೆಚ್ಚಿನ ಉತ್ತೇಜನ ಕೊಟ್ಟರೆ ಫಾರ್ಮರ್ಸ್ ಕೆಲವು ಡೆವಲಪ್ ಮಾಡಿದಂಥದ್ದು ವಿಷಯಗಳು ಇರ್ತದೆ, ಅದನ್ನು ಇನ್ನೋವೇಷನ್ಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳುವಂಥ ಒಂದು ನಿರ್ದೇಶನ ಕಂಡಿತು. ಅದನ್ನು ನೋಡಿದ ನಂತರ ಮತ್ತು ಸಹ ನನಗೆ ಮನಸ್ಸಿನಲ್ಲಿ ಸ್ವಲ್ಪ ಹೆಚ್ಚು ಆಸಕ್ತಿ ಹೊಂದಿತ್ತು. ಇದಕ್ಕೆ ಏನಾದರೂ ಮಾಡಬೇಕು, ಇದನ್ನು ಪರಿಪೂರ್ಣತೆ ತೆಕ್ಕೊಂಡು ಹೋಗಬೇಕು, ನಮಗೆ ಕೃಷಿಕರಿಗೆ ಹೆಚ್ಚು ಉಪಕಾರ ಆಗುವಂಥ ಮೆಷಿನನ್ನು ಮಾಡಬೇಕು ಅಂತ ಹೇಳುವಂಥ ಉತ್ಕಟ ಆಸೆ ಇತ್ತು ನನಗೆ. ನೀವು ಮೊದಲು ನೋಡಿದ್ದು ಹಾಗಾದರೆ ಎಲ್ಲಿ? ನಾನು ಅಲ್ಲೇ ಊರಲ್ಲೇ ನೋಡಿದ್ದು, ಅದರಲ್ಲಿ ಒಂದು ಮೆಷೀನು. ಅದು ಅಷ್ಟೊಂದು ಎಂತ ಹೇಳಿದರೆ ತುಂಬ ಜಾಮ್ ಆಗ್ತಾಯಿತ್ತು, ಮತ್ತು ಅದರ ರಿಸಲ್ಟು ಪರಿಪೂರ್ಣತೆ ಆಗಲಿಲ್ಲ. ಮತ್ತು ಅದನ್ನು ತಿಳಿದಾಗುವಾಗ ಏನಾಯಿತು ಅಂತ ಹೇಳಿದರೆ, ಅದು ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಲ್ಲಿ ತಯಾರಾದಂತಹ ಮೆಷೀನು. ಅದನ್ನು ಇನ್ನೊಬ್ಬರು ಊರಿನವರು ಯಾರೋ ಅದನ್ನು ಲೋಹದಲ್ಲಿ ತಯಾರು ಮಾಡಿದರು. ಅದನ್ನು ಪುನಃ ಏನಾದರೂ ಮಾಡಿಫಿಕೇಷನ್ ಮಾಡ್ತೀರಾ ಅಂತ ಅವ್ರ ಹತ್ರವೇ ನಾನು ಡೈರೆಕ್ಟಾಗಿ ಕೇಳುವಾಗ ಅವ್ರು ಹೇಳಿದರು, ಇಷ್ಟು ಮಾಡಲಿಕ್ಕೆ ನನಗೆ ಬಹಳ ಕಷ್ಟ ಆಗಿದೆ, ಇನ್ನೂ ನಾನು ಇದರಲ್ಲಿ ಯಾವುದೇ ಮಾಡಿಫಿಕೇಷನ್ ಮಾಡುವುದಿಲ್ಲ, ಮಾಡುವರು ಬೇಕಾದರೆ ಮಾಡಿಕೊಳ್ಬೋದು ಅಂತ ಹೇಳುವಂಥ ಒಂದು ವಿಷಯವನ್ನು ನನಗೆ ಹೇಳಿದರು. ಆವಾಗ ನಾನು ಹೇಳಿದರೆ ಅವರು ಹೇಗೂ ಅದನ್ನು ಮಾಡುವುದಿಲ್ಲ, ಮಾಡುವವರಿಗೆ ಪೂರ್ಣ ಅವಕಾಶ ಉಂಟು ಅಂತ ಹೇಳುವಂಥ ಒಂದು ವಿಷಯವನ್ನು ನಮ್ಮ ಹತ್ರ ನೇರವಾಗಿ ನಾವು ಪ್ರಸ್ತಾಪಿಸಿ ಆ ನಂತರ ನಾನು ಇದಕ್ಕೆ ಕೈ ಹಾಕಿದ್ದು. ವಿನ್ ಪೆಪ್ಟ್ ಅನ್ನುವಂಥದ್ದು ಈಗ ನೀವು ಒಂದು ಆವಿಷ್ಕಾರ ಮಾಡಿದಂತಹ ಕಾಳು ಮೆಣಸು ಬಿಡಿಸುವ ಈ ಒಂದು ಯಂತ್ರ. ಇದರಲ್ಲಿ ಆ ಮೂಲ ಇತ್ತಲ್ಲ, ಅದರಿಂದ ಏನೆಲ್ಲ ಮಾಡಿಫಿಕೇಶನ್ ಇದರಲ್ಲಿ ಆಯಿತು, ಪರಿಷ್ಕರಣೆ ಆ ಯಂತ್ರದಲ್ಲಿ ಏನೇನು ಮಾಡಿದ್ರಿ? ಹಾಗಾದರೆ ತುಂಬ ಪರಿಷ್ಕರಣೆ ಆಗಿದೆ. ಸಾಧಾರಣ ಈ ಕಾಳನ್ನು ನಾವು ಫೀಡ್ ಮಾಡುವಂತಹ ಅದರ ಹಾಪರ್ ಇರ್ತದಲ್ಲ, ಅದರ ಬಾಯಿ, ಅದರಿಂದಲೇ ಶುರುವಾಗ್ತದೆ. ಮತ್ತೆ ಒಳಗೆ ಥ್ರೆಶಿಂಗ್ ಪೋರ್ಷನ್ ಅಂದರೆ ಕಾಳು ಬಿಡಿಸುವಂತಹ ಪೋರ್ಷನ್ನಲ್ಲಿ ತುಂಬ ಟೆಕ್ನಾಲಜಿ ಡೆವಲಪ್ ಮಾಡಿದ್ದೇನೆ. ಅದರೊಟ್ಟಿಗೆ ಕಾಳು ಬಿಡಿಸಿ ಆಗುವಂತಹ ಸಮಯ ಅಂದರೆ ಒಂದು ಸಲ ಹಾಕಿದರೆ ಎಷ್ಟು ಇದು ಆಗ್ತದೆ, ಅದನ್ನು ಕೇವಲ 10-30 ಸೆಕೆಂಡಿನ ಒಳಗೆ ಆಗುವಂಥಷ್ಟು ಅಷ್ಟು ಸ್ಪೀಡ್ ಅದು ಕೊಟ್ಟಿದ್ದೇನೆ. ಅದರಿಂದಾಗಿ ಬಹಳ ಉತ್ತಮವಾಗಿ ನಾವು ಕೈಯಲ್ಲಿ ತಗೊಂಡು ಬಿಡಿಸಿದರೆ ಹೇಗೆ ಅಷ್ಟು ಉತ್ತಮವಾಗಿ ನಮಗೆ ಇದರಲ್ಲಿ ಕಾಳು ಮಾಡಲಿಕ್ಕೆ ಆಗ. ಈಗ ಈ ಯಂತ್ರ ಒಂದು ನಮಗೆ ಒಂದು ಅದರ ಐಡಿಯಾ ಇರ್ತದೆ, ಹೌದು, ಆದರೆ ನಾವು ಆ ಐಡಿಯಾ ಪ್ರಕಾರ ಆ ಯಂತ್ರವನ್ನು ಮಾಡಬೇಕಲ್ಲ, ಹೌದು, ಆ ಕೆಲಸ ಇದೆಯಲ್ಲ, ಅದನ್ನು ಎಲ್ಲಿ ಮಾಡಿಸಿದ್ರಿ ನೀವು? ಹಾಗಾದ್ರೆ ಮನೆಯಲ್ಲಿ ಇಟ್ಕೊಂಡಿದ್ದೀರ ಅಥವಾ ಬೇರೆ? ಅದನ್ನು ಮನೆ ಅಂದ್ರೆ ನಂತರ ವೆಲ್ಡಿಂಗ್ ಶಾಪ್ ಅಂತ ಏನಿಲ್ಲ, ವರ್ಕ್ಶಾಪ್ ಇಲ್ಲ, ಆದರೆ ಮನೆಯಲ್ಲೇ ಕೂತ್ಕೊಂಡು ಡ್ರಾಯಿಂಗ್ ಅಲ್ಲಿ ಮಾಡಿ ಪ್ರತಿಯೊಂದು ಯಾವ್ಯಾವ ರೀತಿ ತಿರುಗಬೇಕು, ಅದರಿಂದ ಎಷ್ಟು ಫ್ರಿಕ್ಷನ್ ಡೆವಲಪ್ ಆಗ್ತದೆ, ಆ ಫ್ರಿಕ್ಷನನ್ನು ಹೇಗೆ ನಾವು ಈ ಕಾಳುಗಳ ಮೇಲೆ ಒತ್ತಡ ಬೀಳದ ಹಾಗೆ ನಾವು ಅದನ್ನು ಹೇಗೆ ಡೆವಲಪ್ ಮಾಡ್ಬೋದು, ಈ ಥರ ಒಂದು 3-4 ವರ್ಷ ಬೇಕಾಗಿದೆ ನನಗೆ ಇದನ್ನು ಡೆವಲಪ್ ಮಾಡಲಿಕ್ಕೆ. ಹಾಗೆ ಅದನ್ನು ಟ್ರಯಲ್ ಅಂಡ್ ಎರರ್ ತರದಲ್ಲಿ, ಮತ್ತೆ ಏನಂತೇಳಿದ್ರೆ ಈ ಕಾಳುಮೆಣಸಿನ ಕಾಲ 3 ತಿಂಗಳ ಅವಧಿ, ಹೌದು, ವರ್ಷದಲ್ಲಿ ನಮಗೆ 3 ತಿಂಗಳು ಮಾತ್ರ ಸಿಗುವಂಥದ್ದು. ಆ ಸಮಯದಲ್ಲಿ ಆಗುವಷ್ಟು ಡೆವಲಪ್ಮೆಂಟ್ ಆದರೆ ಆಯಿತು, ಆಗದಿದ್ದರೆ ನೆಕ್ಸ್ಟ್ ವರ್ಷಕ್ಕೆ ನಾವು ಕಾದು ಕೂತ್ಕೊಳ್ಬೇಕಾಗ್ತದೆ. ಹಾಗಾಗಿ ನನಗೆ ಅಷ್ಟು ಸಮಯ ಬೇಕಾಗಿ ಬಂದದ್ದು. ಮತ್ತೆ ನನಗೆ ಒಂದೇ ಒಂದು ಉತ್ಕಟ ಆಸೆ ಅಂತ ಹೇಳಿದರೆ ಇದರಲ್ಲಿ ಮ್ಯಾಕ್ಸಿಮಮ್ ಆಗಬೇಕು ಈ ಇದರಲ್ಲಿ ಪವರ್ನಲ್ಲಿ 1/2 horsepower. ನನ್ನ ಟಾರ್ಗೆಟ್ 1/2 horsepower, ಅದಕ್ಕಿಂತ ಮೇಲಿನ ಹಾರ್ಸ್ ಪವರ್ನಿಗೆ ನಾನು ರೆಕಮೆಂಡ್ ಮಾಡುವುದಿಲ್ಲ ಅಥವಾ ಉತ್ತೇಜನವೂ ಕೊಡುವುದಿಲ್ಲ ಅಥವಾ ಅದನ್ನು ನಾನು ತಗೊಳ್ಳಲಿಲ್ಲ. ಯಾಕೆಂತ ಹೇಳಿದರೆ ಅದಕ್ಕೆ ಬೇಕಾಗುವುದಷ್ಟೇ, ತಿರುಗುವಂಥ ಒಂದು ಪ್ರಾಸೆಸ್ ಮಾತ್ರ ಮೆಷಿನಿಂದ ಆಗಬೇಕು, ಫ್ರಿಕ್ಷನ್ ಇರಬಾರ್ದು. ಅಷ್ಟಾಗುವಾಗ ನಮಗೆ ಅದರಲ್ಲಿ ಕಾಳು ಆಗಬೇಕು. ಯಾಕೆ ಹೇಳಿದರೆ ಈ ಹಣ್ಣು ಕಾಳುಗಳು ತುಂಬ ಡೆಲಿಕೇಟ್, ಅದಕ್ಕೆ ಡ್ಯಾಮೇಜ್ ಆದರೆ ಅದು ಕ್ವಾಲಿಟಿ ಹೋಗ್ತದೆ. ಹಾಗಾಗಿ ಅದನ್ನು ಆದಷ್ಟು ಉಳಿಸಿಕೊಂಡು ಮಾಡಿದಂಥ ಮೆಷಿನ್. ಹೌದು, ಅಂದರೆ ಈಗ ಮೊದಲ ಪ್ರಯೋಗ ನೀವು ಮನೆಯಲ್ಲೇ ಮಾಡ್ತಾ ಇದ್ರಿ, ನೀವು ಕಾಳು ಮೆಣಸು ಬೆಳೆಗಾರರು ಬೇರೆ, ಹಾಗಾಗಿ ನಿಮಗೆ ಅದರಲ್ಲಿ ಏನು ಬಿಡಿಸುವ ಅದರಲ್ಲಿ ಏನು ಸಮಸ್ಯೆ ಅನ್ನುವಂಥದ್ದು ಸ್ವತಃ ನಿಮಗೆ ಅನುಭವ ಇರುವಂಥದ್ದು. ಹೌದು, ಇದರಲ್ಲಿ ಏನು ಸುಧಾರಣೆ ಆಗಬೇಕು ಅನ್ನೋದು ಕೂಡ ನಿಮ್ಮ ಕಲ್ಪನೆಯಲ್ಲಿದೆ, ಆದರೆ ಅದು ಪ್ರಾಯೋಗಿಕವಾಗಿ ಮಾಡಬೇಕು ಅಲ್ವ? ಅದಕ್ಕೆ ಬೇಕಾದಂತಹ ಕೆಲಸಗಾರರು ಏನಿದ್ದಾರೆ, ಈ ಮೆಷಿನ್ ಮಾಡುವಂಥ ಕೆಲಸಗಾರರು, ಅವರೆಲ್ಲ ನೀವು ನಮ್ಮ ಸ್ಥಳೀಯರ? ಹೇಗೆ? ಅವರು ನಮ್ಮ ಸ್ಥಳೀಯರಾಗಿದ್ದರು, ಆದರೆ ಏನಾಗ್ತದೆ ಹೇಳಿದರೆ ಅವರಿಗೂ ಸಹ ಸಮಯ ಬೇಕಾಗಿರ್ತದೆ. ಯಾಕೆಂದರೆ ಬೇರೆ ಕೆಲಸದಲ್ಲಿ ಅವರು ಎಂಗೇಜ್ ಆಗಿದ್ದರೆ ನಾವು ಅವರಿಗೆ ಸಮಯ ಕೊಡಬೇಕಾಗ್ತದೆ. ಕೆಲವು ಸಲ ಮನೆಯಲ್ಲಿ ಬಂದು ರಾತ್ರಿ ಕೂತ್ಕೊಂಡು ಇವರು ಮಾಡಿದ್ದು ಸರಿಯಾಗಿದೋ ಇಲ್ಲೋ ಅಂತ ಹೇಳುವ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಕೆಲವು ದಿವಸ ಬೆಳಗಾದ್ದು ಇದೆ. ಆಗ ಬಾಕಿ ಕೆಲಸಕ್ಕೂ ಸಹ ನಮಗೆ ಸಮಯದ ಒತ್ತಡ ಇರ್ತಿತ್ತು, ಆದರೂ ಕೂಡ ಏನೋ ದೈವ ಸಹಾಯವೂ ಇತ್ತು, ನಮ್ಮ ಕೆಲಸ ಸಕ್ಸಸ್ ಆಯಿತು, ಅದು ಎಲ್ಲರಿಗೂ ಇಷ್ಟ ಆಯಿತು, ಅದು ನಮಗೆ ಖುಷಿ ಆಯಿತು. ಇಷ್ಟ ಆಯಿತು ಅನ್ನೋ ವಿಷಯದಲ್ಲೇ ಬಂದಾಗ, ಅಂದರೆ ಈಗ ನೀವು ಮೊದಲು ಅದನ್ನು ಪ್ರಯೋಗ ಮಾಡಿ ನೀವು ಅದನ್ನು ಹೇಗೆ ಮಾಡಿದ್ರಿ, ಆಮೇಲೆ ಮತ್ತೆ ಒಂದೆರಡು ಮೆಷಿನ್ ಅಲ್ಲ ಅದೇ ಮೆಷಿನನ್ನು ನೀವು ಬೇರೆ ರೈತರಿಗೂ ಕೊಟ್ಟು ಅವರ ಅಭಿಪ್ರಾಯ ಏನು ಹೀಗೆಲ್ಲ ಫೀಡ್ಬ್ಯಾಕ್ ತಗೊಂಡಿದ್ದೇನೆ. ನಮ್ಮ ಅಲ್ಲಿ 2-3 ಕೃಷಿಕರು ಇದ್ದಾರೆ ನಮ್ಮ ಫ್ರೆಂಡ್ಸ್ ಆಗಿ, ಅವರ ಮನೆಯಲ್ಲಿ ಕೂಡ ತಗೊಂಡು ಹೋಗಿದೆ. ಏನಾದರೂ ಡೆವಲಪ್ಮೆಂಟ್ಸ್ ನಿಮಗೆ ಏನು ಕಾಣ್ತದೆ ಇದರ ಬಗ್ಗೆ ನಿಮಗೆ ಅಭಿಪ್ರಾಯ? ಆಗ ಅವರು ಹೇಳಿದ ಒಂದೇ ಒಂದು, ಈ ಮೆಷಿನು ನೀನು ತಯಾರು ಮಾಡುವಾಗ ನನಗೆ ಒಂದು ಮೊದಲೇ ತೆಗೆದಿಟ್ಟುಕೊಳ್ಬೇಕು, ನನಗೆ ಕೊಡಲೇಬೇಕು ಅಂತ ಹೇಳುವಂಥ, ಅಂದರೆ ಇಂಥ ಇಷ್ಟು ಒಳ್ಳೆ ರಿಸಲ್ಟ್ ಬಂದ ಮೆಷಿನ್ ಇಷ್ಟರವರೆಗೆ ಬರಲಿಲ್ಲ ಅಂತ ಹೇಳುವಂಥ, ಇದನ್ನು ಪ್ರತಿಯೊಬ್ಬರು ನಮಗೆ. ಈಗ ಒಂದು 1.5 ದಶಕದ ಹಿಂದೆ ಇಂಥದ್ದಕ್ಕೆ ಈಗ ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಡುವಂತಹ ಒಂದು ಪ್ರೋತ್ಸಾಹ ಆಗ ಇರಲಿಲ್ಲ, ಈಗ ಇದೆ, ಈಗ ಬೇಕಾದಷ್ಟು ಇದೆ, ಆಗಿನ ಕಾಲದಲ್ಲಿ ಇರಲಿಲ್ಲ. ಹಾಗಿದ್ದು ಕೂಡ ನೀವು ಇದರ ಮೊದಲ ಒಂದು ಪ್ರದರ್ಶನ ಅಥವಾ ಒಂದು ವಿಜ್ಞಾನಿಗಳಿಗೆ ಇದನ್ನು ತೋರಿಸಿ ಇದು ಭಾಳ ಉಪಯುಕ್ತವಾದಂತಹ ಕಾಳುಮೆಣಸು ಬಿಡಿಸುವ ಯಂತ್ರ ಅನ್ನೋದನ್ನು ನೀವು ಮೊದಲು ಹೇಗೆ ಗಮನಕ್ಕೆ ತಂದ್ರಿ, ಯಾವ ರೀತಿ? ಅಂದರೆ ನಾನು ಇದರ ಡೆವಲಪ್ಮೆಂಟನ್ನು ಶುರು ಮಾಡಿದ ಕೂಡಲೇ ನನಗೆ ಒಂದಷ್ಟು ಅದರ ಸ್ಪೀಡ್, ಕಾಳಾಗುವಂಥ ಸ್ಪೀಡ್ ವ್ಯತ್ಯಾಸ ಗೊತ್ತಾಯಿತು, ಮತ್ತು ಅದರಲ್ಲಿ ರಿಸಲ್ಟ್ ಸಹ ಸ್ವಲ್ಪ ಒಳ್ಳೇದು ಬಂತು. ಆ ಸಮಯದಲ್ಲಿ ನಾನು CPCRI ಕಾಸರಗೋಡು ಅಲ್ಲಿ ಕೆ ವಿ ಕೆ ವಿಭಾಗದಲ್ಲಿ ಅದನ್ನು ಅವರ ಹತ್ರ ತೋರಿಸಿದೆ, ಪ್ರದರ್ಶಿಸಿದೆ. ಆವಾಗ ಅವರು ಹೇಳಿದರು, ಆಹಾ, ಇದು ನಿಜವಾಗಿಯೂ ಇಂಪ್ರೂವ್ಮೆಂಟ್ ಉಂಟು, ನೀವು ಇದನ್ನು ಮೈಸೂರಿನಲ್ಲಿ ಕೃಷಿ ಮೇಳ ನಡೀತಾ ಇರ್ತದೆ ಅಲ್ಲಿಗೆ ಸುತ್ತೂರಲ್ಲಿ ಅಲ್ಲಿಗೆ ತಗೊಂಡು ಹೋಗಬೇಕು ಅಂತೇಳಿ ನನಗೆ ಇದು ಮಾಡಿದರು. ಆಯಿತು ಅಂತೇಳಿ ನಾನು 2 ದಿವಸದ ಕಾರ್ಯಕ್ರಮ ಅದು ನವೆಂಬರ್ 12-13 2010 ಆದದ್ದು, ಅಲ್ಲಿ ಅದನ್ನು ಪ್ರದರ್ಶಿಸಿದೆ. ಪ್ರದರ್ಶಿಸಿ ಆಗುವಾಗ ಭಾಳ ಖುಷಿ ಆಯಿತು ಅವರಿಗೆ ಸಹ, ಇದೊಂದು ಇನ್ನೋವೇಷನ್ ಹೌದು ಅಂತ ಹೇಳುವಂಥ ಒಂದು ಇದಕ್ಕೆ ಬಂದರು. ಹಾಗೆ ಅದನ್ನು ಪೇಪರ್ನಲ್ಲಿ ಪಬ್ಲಿಷ್ ಮಾಡಿದ್ದರು, ಹಾಗೆ ಅದು ಬೆಳಕಿಗೆ ಬಂತು. ಆ ನಂತರ ನೀವು ಅದನ್ನು ಇದೇ ಒಂದು ಮಿಷಿನನ್ನು ಆವಿಷ್ಕಾರ ಮಾಡಿದ ಪರವಾಗಿ ಅದರ ಆ ಹಿನ್ನೆಲೆಯಲ್ಲಿ ರಾಷ್ಟ್ರಮಟ್ಟದಲ್ಲೂ ಕೂಡ ICAR ಅವರ 3 ದಿವಸದ ಸಮ್ಮೇಳನದಲ್ಲೂ ಕೂಡ ಭಾಗವಹಿಸಿದ್ರು. ಅದು ಹೇಗೆ, ಅವರೇ ಆಯ್ಕೆ ಮಾಡಿದ್ರು ಅಥವಾ ನೀವಾಗಿ ಅಲ್ಲಿ ಏನಾದರೂ ಅಪ್ಲಿಕೇಶನ್ ಹಾಕಬೇಕಾಯ್ತಾ? ಅಂದರೆ ಇದು KBK ಥ್ರೂ ನಾನು ಇದನ್ನು ಹಾಕಿದ ಕಾರಣ ಅವರು ಇದರ ಫೀಡ್ಬ್ಯಾಕನ್ನು ಆಗಾಗ ಬಂದು ನೋಡ್ತಾ ಅಥವಾ ವಿಚಾರಿಸ್ತಾ ಕೇಳ್ತಾ ಇದ್ರು. 2012 ಆಗುವಾಗ ಇದರ ನನ್ನ ಡೆವಲಪ್ಮೆಂಟ್ ಕಂಪ್ಲೀಟ್ ಇದಾಯಿತು, ಮೆಷಿನ್ ನಾನು ರೆಡಿ ಅಂತ ಹೇಳಲಿಕ್ಕೆ ಶುರು ಮಾಡಿತು. ಆ ಕೂಡಲೇ ನಾನು ಅದನ್ನು ಅವರಿಗೆ ಇದು ಮಾಡುವಾಗ ಅವ್ರು ಹೇಳಿದರು, ಪೇಟೆಂಟ್ಗೆ ಅಪ್ಲೈ ಮಾಡಿ, ಯಾಕೆ ಹೇಳಿದರೆ ಇದನ್ನು ಯಾರಾದರೂ ಕಾಪಿ ಮಾಡ್ತಾರೆ, ನಾವು ತುಂಬ ಜಾಗ್ರತೆಯಲ್ಲಿ ಇರಬೇಕು, ಹಾಗೆ ಸೀದಾ ಮಾರ್ಕೆಟ್ಗೆ ಹಾಕಬೇಡಿ ಅಂತೇಳಿ ನಂತರ ಪೇಟೆಂಟ್ಗೆ ಅಪ್ಲೈ ಮಾಡಲಿ. ಹಾಗೆ ಪೇಟೆಂಟ್ಗೆ ಅಪ್ಲೈ ಮಾಡಿ ಆಯಿತು. ಅಪ್ಲೈ ಮಾಡಿದ ನಂತರ ಅವರದ್ದು ಅಪ್ರೂವಲ್ ಬಂತು. 2015 ಆಗುವಾಗ ನಾನು ಅವರು ಹೇಳಿದರು, ನೀವು ಇದನ್ನು ಇನ್ನು ಮಾರ್ಕೆಟ್ಗೆ ಕೊಡ್ಬೋದು, ಆ ಬಗ್ಗೆ ನಿಮಗೆ ಸೇಫ್ಟಿ ಆಯಿತು ಅಂತ ಹೇಳುವಂಥ ವಿಚಾರವನ್ನು ನಮಗೆ ಹೇಳಿದರು. ಹಾಗೆ ಅದೇ ಸಮಯಕ್ಕೆ ಆಯಿತು, ನಮ್ಮ ಕೇರಳದಲ್ಲಿ ರ್ಯಾಡ್ಕೋ ಅಂತ ಹೇಳುವಂಥ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಒಂದು ಸಂಸ್ಥೆ ಇದೆ, ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಆದರು. ಕಾಂಟ್ಯಾಕ್ಟ್ ಆಗಿ ನಮ್ಮಲ್ಲಿ ಇದು ನಿಮ್ಮ ಮೆಷಿನನ್ನು ಕೊಡೋದಿದ್ದರೆ ನಾವು ಮಾರ್ಕೆಟಿಂಗ್ ಮಾಡ್ಬೋದು, ನೀವು ನಮಗೆ ಸಪ್ಲೈ ಮಾಡ್ಬೋದಾ ಅಂತ. ಅಷ್ಟವ ನಾನು ಹೇಳಿದೆ, ನಿಮ್ಮ ರಿಕ್ವೈರ್ಮೆಂಟ್ ಏನು ಅದನ್ನು ನನಗೆ ಹೇಳಿ, ನಿಮಗೆ ಬೇಕಾದಷ್ಟು ನಾನು ಮೆಷಿನನ್ನು ಸಪ್ಲೈ ಮಾಡ್ಬೋದು ಅಂತ ಹೇಳಿದೆ. ಹಾಗೆ ಒಂದೊಂದು ವರ್ಷದಲ್ಲಿ 2015-2020 ನಾವು ಈ ಕಂಟಿನ್ಯೂಸ್ ಆಗಿ ಅವರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಒಂದು 200 ಮೆಷಿನ್ನಷ್ಟು ನಾವು ಕೇರಳದಲ್ಲಿ ಸಪ್ಲೈ ಮಾಡಿದ್ದೇವೆ. ಪ್ರತಿಯೊಂದು ಮೆಷಿನ್ನು ಕೂಡ ಯಾವುದೇ ತೊಂದರೆ ಇಲ್ಲದೆ ಈಗಲೂ ಕೂಡ ರನ್ ಆಗ್ತದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಉಂಟು. ಈ ರಾಷ್ಟ್ರ ಮಟ್ಟದಲ್ಲಿ ಇನ್ನೋವೇಟರ್ಸ್ ಮೀಟ್ ಇದೆಯಲ್ಲ, ಹೌದು, ಅಲ್ಲಿ ನೀವು ಭಾಗವಹಿಸುವಾಗ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಯಂತ್ರಗಳು ಬಂದಿರ್ತದೆ, ಅಲ್ಲಿ ಅನುಭವ ನಿಮಗೆ ಏನು ಕಂಡಿತ್ತು? ಬಹಳ ಖುಷಿ ಆಯಿತು, ಯಾಕೆಂದರೆ ಅಂಥ ಆಪರ್ಚುನಿಟಿ ಎಲ್ಲರಿಗೂ ಸಿಕ್ಕುವುದಿಲ್ಲ. ಅವರಾಗಿ ಕರೆಯುವುದು ಮತ್ತು ನಾವು ಅದನ್ನು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ನಮ್ಮ ಬಗ್ಗೆ ಒಂದು ಅವರು ಬ್ಯಾನರ್ ಮಾಡಿಟ್ಟಿರ್ತಾರೆ, ಅದನ್ನೆಲ್ಲ ನೋಡಿ ತುಂಬ ಜನರು ಇದರ ಬಗ್ಗೆ, ಅಂದರೆ ಕಾಳುಮೆಣಸಿನ ಕೃಷಿ ನಾರ್ತ್ ಇಂಡಿಯಾದಲ್ಲಿ ಭಾಳ ಕಡಿಮೆ, ಆದರೂ ಕೂಡ ಇದು ಅರುಣಾಚಲ ಪ್ರದೇಶ ಈ ಏರಿಯಾದಲ್ಲಿ ತುಂಬ ಇದೆ ಅಂತ ಹೇಳಿ ನಮಗೆ ಹೇಳಿದರು. ಹಾಗೆ ಅಲ್ಲೆಲ್ಲ ನೋಡಿ ಅದನ್ನೆಲ್ಲ ಅವರ ಆ ಊರಿನವರೆಲ್ಲ ಬಂದು ವಿಚಾರಿಸಿ ನೋಡಿಕೊಂಡು ಹೋಗಿ ಭಾಳ ಖುಷಿಯಾಯಿತು. ಇಂಥ ವ್ಯವಸ್ಥೆ ನಮ್ಮ ಕೃಷಿಕರಿಗೆ ನಿಜವಾಗಿ ಅಗತ್ಯ, ಯಾಕೆಂದರೆ ಹತ್ತು ಸೈಡಿಂದ ನಮಗೆ ವಿಚಾರಗಳು ತಿಳಿದು ಬರ್ತವೆ, ನಾವು ಹೋಗಲಿಕ್ಕೆ ಹಿಂದೇಟು ಹಾಕಬಾರದು ಅಂಥದ್ದಕ್ಕೆ. ನೀವು ಹೈದರಾಬಾದ್ ಮ್ಯಾನೇಜ್ ಸಂಸ್ಥೆಗೂ ಕೂಡ ಹೋಗಿ? ಹೌದು, ಹೋಗಿದ್ದೇನೆ ಅಲ್ಲ, ಅದು ಇತ್ತೀಚೆಗೆ ಹೋಗಿದ್ದಷ್ಟೇ. 2022 ನನಗೆ ನಾರ್ಮ್ಸ್ ಹೈದರಾಬಾದಿಂದ ಅವಾರ್ಡ್ ಸಿಕ್ಕಿತ್ತು. ಆ ಸಮಯದಲ್ಲಿ ಕೋವಿಡಿನ ಇದರಿಂದಾಗಿ ನನಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆನ್ಲೈನ್ನಲ್ಲಿ ಅವರು ಅದನ್ನು ವ್ಯವಸ್ಥೆ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಿ, ಮತ್ತು ಆನ್ಲೈನಲ್ಲಿ ನೀವು ಮೀಟಿಂಗ್ಗೆ ಅಟೆಂಡ್ ಆಗಿ ನಾವು ನಿಮಗೆ ಇದನ್ನು ಕಳಿಸಿಕೊಡ್ತೇವೆ ಅಂಥೇಳಿ ನಾನು ಮೀಟಿಂಗ್ ಅಟೆಂಡ್ ಆಗಿದ್ದೇನೆ. ಅವರಿಗೆ ಸ್ವಲ್ಪ ಬಹಳ ಖುಷಿಯಾಯಿತು. ಎಲ್ಲ ಕಡೆ ನಾವು ನೋಡ್ತೇವೆ ಈಗ ಕೃಷಿಕರೇ ಆವಿಷ್ಕಾರ ಮಾಡುವುದಾದರೆ ಈಗ ಯಾವುದೇ ತಂತ್ರಜ್ಞಾನ ಆವಿಷ್ಕಾರ ಮಾಡುವಂಥದ್ದಕ್ಕೆ ಪ್ರೋತ್ಸಾಹ ಕೊಡ್ತೇವೆ ಅಂತ. ಈಗ ನಿಮಗೂ ಹಾಗೆಯೇ ನೀವು ಮಾಡಿದ್ದಕ್ಕೆ ನಿಮಗೆ ಬೇಕಾದಂತಹ ಏನು ಬೆಂಬಲ, ಅದಕ್ಕೆ ಬೇಕಾದಂತಹ ಒಂದು ಈಗ ಪ್ರಶಸ್ತಿಯಾಗಲಿ ಇನ್ನೊಂದಾಗಲಿ ಬರಬೇಕಾದ್ರೆ ಕಾಲ ತಗೊಂಡಿತ್ತು. ಏನಿದೆ ಇದರ ಹಿಂದೆ ಸವಾಲುಗಳು ಅಂತ ಒಬ್ಬ ಕೃಷಿಕನಿಗೆ, ಈಗ ಯಾವುದೋ ಕಂಪನಿಗೆ ಮಾಡೋದಾದ್ರೆ ಪ್ರತ್ಯೇಕ, ಅದು ಒಬ್ಬ ಕೃಷಿಕ ಹಳ್ಳಿಯಲ್ಲೇ ಇದ್ದುಕೊಂಡು ಸ್ವತಃ ಮನೆಯಲ್ಲೇ ನೀವು ನಿಮ್ಮ ಕೃಷಿ ನೋಡಿಕೊಂಡು ಅದರ ಜೊತೆಗೆ ಇಂತಹದೊಂದು ಆವಿಷ್ಕಾರ ಮಾಡಬೇಕಾದ್ರೆ ಅದರಲ್ಲಿ ಬಹಳ ಸವಾಲುಗಳು ಇರ್ತವೆ ನೋಡಿ. ಹೇಗೆ ಈ ಸವಾಲುಗಳನ್ನು ಎದುರಿಸಿದ್ರಿ, ಏನು ಸವಾಲುಗಳು ಬಂತು ನಿಮಗೆ? ಅಂದರೆ ನಮಗೆ ಸುರುವಿಗೆ ಬಂದದ್ದು ನಾವು ಇದರಲ್ಲಿ ಸಕ್ಸಸ್ ಆಗ್ತೇವೋ ಇಲ್ಲವೋ ಅಂತ ಹೇಳುವಂಥ ಒಂದು ಇದು ಹಿಂಜರಿಕೆ. ಆ ಹಿಂಜರಿಕೆಯಿಂದ ನಾವು ಏನಾಗ್ತದೆ, ನಮಗೆ ಗೊತ್ತಿರಲಿಕ್ಕಿಲ್ಲ, ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಇದನ್ನು ಬಿಟ್ಟು ನೋಡೋಣ, ಇದರಿಂದ ಏನಾದರೂ ಪ್ರಯೋಜನ ಆದರೆ ನನಗೂ ಆಗ್ತದೆ ಇನ್ನೊಬ್ಬರಿಗೂ ಆಗ್ತದೆ. ಕೃಷಿಕರನ್ನು ಉದ್ದೇಶಿಸಿಕೊಂಡು ನಾವು ಮಾಡುವಂಥ ಕೆಲಸ, ಅದರಿಂದಾಗಿ ಕೃಷಿಗೆ ಏನಾದರೂ ಸಹಕಾರಿ ಆದರೆ ನಮಗೆ ಸಹ ಖುಷಿ. ಅದೇ ರೀತಿಯಲ್ಲಿ ನಾನು ಹಾಗೆ ತೊಡಗಿಸಿಕೊಂಡೆ. ತೊಡಗಿಸಿಕೊಂಡದ್ದು ಒಂದು ಹಂತದಲ್ಲಿ ಸಕ್ಸಸ್ ಆಯಿತು. ಅದೇ ಒಟ್ಟಿಗೆ ಈ ಒಂದು ಎಂಥದ್ದು ಇದನ್ನು ಕಾಪಿಂಗ್ ಮಾಡ್ತಾರೋ ಅಂತ ಹೇಳುವಂಥ ಒಂದು ಪೆಡಂಬೂತ ಸಹ ಒಟ್ಟಿಗಿತ್ತು. ಆದರೆ ನಾನು ಎಂತ ಮಾಡಿದೆ, ಆ ಪೇಟೆಂಟಿಗೆ ಒಂದು ಅಪ್ಲೈ ಮಾಡಿಕೊಂಡ ಕಾರಣ ನನಗೆ ಅಂಥ ಒಂದು ಹೆದರಿಕೆ ಆಗಲಿಲ್ಲ. ಆದರೆ ಮತ್ತೆ ಮುಂದೆ ಮುಂದೆ ಹೋದ ಹಾಗೆ ಇದನ್ನು ನನಗೆ ಹಿಂದಿನಿಂದ ಸಪೋರ್ಟ್ ಅಂತ ಹೇಳಿದರೆ ಎಲ್ಲೆಲ್ಲಿ ಎಕ್ಸಿಬಿಷನ್ಸ್ ಇರ್ತದೆ ಅಥವಾ ಎಲ್ಲೆಲ್ಲಿ ನೀವು ಹೋಗಬೇಕು ಅಂತ ಹೇಳೋದನ್ನು ನಮಗೆ ಗೈಡ್ ಮಾಡ್ತಾ ಇದ್ದದ್ದು ನಮಗೆ ಕೆ ವಿ ಕೆ ಕಾಸರಗೋಡಿನವರು. ಅವರನ್ನು ಯಾವಾಗಲೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮತ್ತೆ ಇನ್ನು ಸ್ಪೈಸಸ್ ಬೋರ್ಡು ಮತ್ತು ಇದನ್ನು ಯಾರು ನಾನು ಹೆಚ್ಚಾಗಿ ಕಾಂಟ್ಯಾಕ್ಟ್ ಆಗಲಿಲ್ಲ. ಯಾಕೆ ಹೇಳಿದರೆ ಮೇನ್ ಯಾಕೆ ಅಂತ ಹೇಳಿದರೆ ಅವರ ಸಡನ್ ಏನಾದರೂ ಆರ್ಡರ್ಸ್ ಬಂದರೆ ನಾನು ಅದನ್ನು ಹೇಗೆ ಮೀಟಪ್ ಮಾಡ್ಬೋದು ಅಂತ ಹೇಳುವಂಥ ಒಂದು ಹೆದರಿಕೆ ಈಗಲೂ ಉಂಟು. ಯಾಕೆಂದರೆ ಒಮ್ಮೆಲೆ ನಮಗೆ ಒಂದಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳಿ ಹೇಳಿದರೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಮಾಡಿದ್ದಂತೂ ಪರ್ಫೆಕ್ಟ್ ಆಗಿರಬೇಕು ಹೇಳುವಂಥ ಒಂದೇ ಒಂದು ನಮ್ಮ ಉದ್ದೇಶ. ಏನಿದ್ರೂ ಕೂಡ ಈಗ ಮನೆಯಲ್ಲೇ ಮಾಡಬೇಕಾದ್ರೆ ಮನೆಯಲ್ಲಿ ಹಿರಿಯರದ್ದು ಕೂಡ ಪ್ರೋತ್ಸಾಹ ಬೇಕಾಗ್ತದೆ. ಈಗ ಇದು ಈ ಗುರುಟುವ ಕೆಲಸ ಯಾಕೆ ಮಾಡ್ತಿ ಅಂತ ಹೇಳುವವರು ಜಾಸ್ತಿ. ಇಂಥದ್ರಲ್ಲೆಲ್ಲ ಯಾಕೆ ಸಮಯ ಹಾಳು ಮಾಡೋದು, ಬೇರೆ ಏನಾದರೂ ಮಾಡ್ಬೋದು ಅಂತ. ಸುರುವಿಗೆ ಹಾಗಿದ್ದದ್ದು ಹೌದು. 2010 ಇದು ನೀನು ಏನೋ ಒಂದು ಇದು ಮಾಡ್ತಾ ಇದ್ದಿ, ನಿನಗೆ ನಿನ್ನಿಂದ ಇದು ಸಾಗುವಂಥ ಕೆಲಸ ಅಲ್ಲ, ಸುಮ್ಮನೆ ಒಮ್ಮೆ ಹೋಗಿ ಇಲ್ಲಿಂದ ಅಂತ ಹೇಳಿದವರು ತುಂಬ ಜನ ಇದ್ದಾರೆ. ಮತ್ತೆ ಮತ್ತೆ ಮತ್ತೆ ಸಕ್ಸಸ್ ಆದಮೇಲೆ ಹಾಂ ಹಾಗೆ ಆಯ್ತಲ್ಲ, ಹಾಂ ಹೋ ಖುಷಿ ಆಯಿತು ಅಂತೇಳಿ ಹೀಗೆ ಮತ್ತೆ ಹುರಿ ತುಂಬಿಸ್ಲಿಕ್ಕೆ ಶುರು ಮಾಡಿದರು. ಹೌದು. ಹಾಗೆ ಮತ್ತೆ ಒಮ್ಮೆ ಅದು ICAR ಅಂತಹ ಸಂಸ್ಥೆಯಿಂದ ಗುರುತಿಸಿದ ಮೇಲೆ ಮತ್ತೆ ಈಗ ನಿಮ್ಮ ಸ್ಥಳೀಯ ಕೋಆಪರೇಟಿವ್ ಸೊಸೈಟಿಯಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಎಲ್ಲ ರೀತಿಯ ಪ್ರೋತ್ಸಾಹ ಬೆಂಬಲ ಅಥವಾ ಒಂದು ಸನ್ಮಾನ ಎಲ್ಲ ಮಾಡ್ತಾರೆ ಮಾಡ್ತಾರೆ, ಅದು ಸ್ವಾಭಾವಿಕ. ಪ್ರಥಮ ಮಾಡೆಲ್ ನೀವು ಮಾಡುವಾಗ ಎಷ್ಟು ಅದಕ್ಕೆ ಖರ್ಚು ಅಸಲು ಆಗಿತ್ತು, ಆಮೇಲೆ ಈಗ ಈಗಿನ ರೇಟ್ ಪ್ರಕಾರ ಅದು ಎಷ್ಟಾಗ್ತದೆ ಸುಮಾರು? ನಾವು ಶುರುವಿಗೆ ಇದು ಮಾಡುವಾಗ ಅದನ್ನು ಟ್ರಯಲ್ ಆ್ಯಂಡ್ ಎರರ್ ವರ್ಕ್ ನೋಡಿದರೆ ನಮಗೆ ಸಾಧಾರಣ ಒಂದು 3-4 ಲಕ್ಷ ರೂಪಾಯಿ ನಮಗೆ ಖರ್ಚು ಆಗಿರ್ಬೋದು ನಿಧಾನ. ಅದು ವರ್ಷ ವರ್ಷ ಎಷ್ಟು ಅಂತ ಹೇಳಿ ಹೇಳುವಂಥದ್ದು ಸಮಯದ ಇದು ಸಹ ಹಾಗೆ. ಮತ್ತೆ ರಾತ್ರಿ ನಮಗೆ ಅದು ಸರಿಯಾಗದೇ ನಿದ್ದೆ ಬರಲಿಕ್ಕಿಲ್ಲ ಅಷ್ಟು ಹಾಗೆ ಮಾಡಿಕೊಂಡು ಅದೆಲ್ಲ ಒಂದು ಶುರುವಿನ ಮಾಡೆಲ್ ಮಾಡಿ ಅದು ಸರಿ ಇಲ್ಲ ಅಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪದಲ್ಲಿ ಸುಧಾರಣೆ ತುಂಬಾ ಸಮಯ ತಗೊಳ್ತದೆ. ಅದಕ್ಕೆ ಅದಕ್ಕೆ ವ್ಯಾಲ್ಯೂ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ನಮಗೆ ಕೃಷಿಕರಿಗೆ ಸಾಧಾರಣ ಒಂದು 23,000 ರೂಪಾಯಿಯಲ್ಲಿ ಇದರಲ್ಲಿ ಉತ್ತಮವಾದ ಮೆಟಲ್ ಹಾಕಿ ನಮಗೆ ಮಾಡಿಕೊಡ್ಲಿಕ್ಕೆ ಆಗ್ತದೆ. ಹಾಗೆ ಮಾಡಿದರೆ ಕೃಷಿಕರಿಗೂ ಉತ್ತಮ ಇದಾಗ್ತದೆ. ಸಾಧಾರಣ ಕ್ಲೀನ್ ಆಗಿ ಇಟ್ಟುಕೊಂಡ್ರೆ ಅವರ ಲೈಫ್ ಟೈಮಿಗೆ ಸಾಕಾಗುತ್ತೆ. ಶರ್ಮಾ ಅವರು, ಈಗ ಅದೇ ರೀತಿ ಈಗ ಇದೇ ಈ ರೀತಿ ಒಂದು ಮೆಷಿನ್ ಮಾಡಿದ್ದೇವೆ. ಈಗ ವಿನ್ ಪೆಪ್ಟೈನ್ ಮೆಷಿನ್ ಇದೆ, ಕಾಳು ಮೆಣಸು ಬಿಡಿಸುವಂಥದ್ದು. ಇದೇ ಮೆಷಿನನ್ನು ಬೇರೆ ಏನಾದರೂ ಪರ್ಪಸ್ಗೆ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆದೀತು ಅಂತ ಏನಾದರೂ ಚಿಂತನೆ ನಡೀತಾ ಉಂಟು? ಚಿಂತನೆ ನಡೀತಾ ಉಂಟು, ಮಾಡಬಹುದು. ಸಾಧಾರಣ ಫ್ಯಾನ್ ಒಂದು ಏನಾದರೂ ಫಿಟ್ ಮಾಡುವಂಥ ರೀತಿ ಮಾಡಿಕೊಂಡ್ರೆ ನಮಗೆ ಅದನ್ನು ಕ್ಲೀನಿಂಗ್ ಮಾಡುವಂಥ ವ್ಯವಸ್ಥೆ ಮಾಡಬಹುದು. ಗೇರು ಕೂಡ ಗೇರುವಂಥದ್ದು, ಅದಕ್ಕೆ ಎದುರಿಗೆ ಒಂದು ಫ್ಯಾನ್ ಹಾಕಿ ಮಾಡಬಹುದು. ಮಾಡಲಿಕ್ಕೆ ಆಗದ್ದೇನಲ್ಲ. ಸರಿ, ಹಾಗೆ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಇದ್ದೇನೆ ಈಗ, ಫಿಟ್ ಮಾಡುವ. ಸರಿ, ಓದಿದ್ದು BSc. ಹೌದು. ಆದರೆ ನೀವು ಒಂದು ಎಂಜಿನಿಯರಿಂಗ್ ಪದವಿ ಪಡೆದ ಕೆಲಸವನ್ನು ನೀವು ಮಾಡಿದ್ದೀರಿ ಆವಿಷ್ಕಾರ, ಅಂದರೆ ಆ ಕಡೆಗೆ ಹೇಗೆ ತಿರುಗಿತ್ತದು? ಅದು ಕೆಲವೊಂದು ಬಲ್ಲಬಲ್ಲಿಂದ ಕಲಿತು ಅಂತ ಹೇಳುವಂತಹ ಹಾಗೆ ಇದು ನಡೀತಾ ಇರ್ತದೆ. ಜೀವನದಲ್ಲಿ ಸಮಸ್ಯೆ ಬರುವಾಗ ಅದಕ್ಕೆ ಪರಿಹಾರವನ್ನು ನಾವು ಹುಡುಕಿಕೊಳ್ತೇವೆ. ಸಮಸ್ಯೆಗಳೇ ಬಾರದಿದ್ದಂಥವರಿಗೆ ಅದಕ್ಕೆ ಪರಿಹಾರ ಹುಡುಕುವ ಕೆಲಸ ಇರುವುದಿಲ್ಲ. ಹಾಗೆ ನಮಗೆ ಸಮಸ್ಯೆಯೇ ನಮ್ಮನ್ನು ಮುಂದೆ ಕೊಂಡೋಗ್ತಾ ಇರ್ತದೆ. ಮತ್ತು ಕೃಷಿ ಅಂತ ಹೇಳಿದರೆ ವರ್ಷ ವರ್ಷ ಹೊಸ ಹೊಸ ಸಮಸ್ಯೆಗಳೇ ಇರ್ತದೆ. ಈ ವರ್ಷ ಇದ್ದ ಸಮಸ್ಯೆ ಅಲ್ಲ ಬರುವ ವರ್ಷ, ಈ ವರ್ಷ ವಾತಾವರಣ ಸರಿ ಇಲ್ಲ, ಬರುವ ವರ್ಷ ವಾತಾವರಣ ಒಳ್ಳೆಯದಿರ್ತದೆ, ಮತ್ತೇನಾದರೂ ಕೊರತೆ ಇರ್ತದೆ. ಅದೇ ರೀತಿ ಒಂದು ವರ್ಷ ಕೆಲಸ ಕೂಲಿ ಕಾರ್ಮಿಕರ ಸಮಸ್ಯೆ, ಕೆಲವು ವರ್ಷ ಮಳೆಯ ಸಮಸ್ಯೆ, ಹೀಗೆಲ್ಲ ಏರುಪೇರುಗಳು ಇದ್ದೇ ಇರ್ತದೆ. ಸರಿ, ಕಾಳುಮೆಣಸು ನಿಮ್ಮದು ಒಂದು ಉಪ ಬೆಳೆ. ಹೌದು. ಬೇರೆ ಬೆಳೆಗಳು ಇವೆ, ಇದೆ. ಹಾಗಾಗಿ ನಿಮಗೀಗ ಈ ಕಾರ್ಮಿಕರ ಸಮಸ್ಯೆ ಅವು ಇವೆಲ್ಲ ಸ್ವಾಭಾವಿಕವಾಗಿ ಇದ್ದದ್ದೇ ಅಲ್ವಾ? ಇದ್ದದ್ದೇ. ಡೈರಿ ಇದ್ದರೆ ಮತ್ತೆ ಕಾರ್ಮಿಕ ಸಮಸ್ಯೆ ಇದ್ದೇ ಇರ್ತದೆ. ಈಗ ನೀವು ನಿಮ್ಮ ತಮ್ಮ ಜೊತೆಗೆ ನೀವು ಕೃಷಿಯನ್ನೇ ನೋಡ್ಕೊಳ್ತಾ ಇದ್ದೀರಿ, ಕೃಷಿ ಜೊತೆಗೆ ಹೈನುಗಾರಿಕೆ ಇದೆ, ಅವಿಭಕ್ತ ಕುಟುಂಬದ ಕಾರಣ. ಹೌದು. ಈ ಕಾರ್ಮಿಕರ ಸಮಸ್ಯೆ ನಿಮಗೆ ತುಂಬ ತೀವ್ರವಾಗಿ ಕಾಡ್ತಾ ಇದೆಯಾ ಹೇಗೆ ಈಗ? ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟಿಲ್ಲ. ಆದರೆ ಕೆಲವು ಈ ಕೃಷಿಯ ಆರಂಭದ ಹಂತ ಅಂದರೆ ನೀರು ಹಾಕುವ ಸಮಯ ಇಂಥದ್ದೆಲ್ಲ ಇರ್ತದಲ್ಲ, ಅಡಿಕೆ ಕೊಯ್ಲು ಸ್ಟಾರ್ಟ್ ಆಗುವಂಥ ಸಮಯ, ಆ ಸಮಯದಲ್ಲಿ ಸ್ವಲ್ಪ ಕಾರ್ಮಿಕರ ಕೊರತೆ ಇದ್ದು ಕಾಣ್ತದೆ. ಮತ್ತು ಇನ್ನು ಮಳೆಗಾಲದಲ್ಲಿ ಒಮ್ಮೆ ಔಷಧಿ ಸ್ಪ್ರೇಯ ಸಮಯದಲ್ಲಿ ಸ್ವಲ್ಪ ಕೆಲಸ, ಬಾಕಿದ್ದದಾದರೆ ನಮಗೆ ಮ್ಯಾನೇಜ್ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಕಾಳು ಮೆಣಸು ಕೊಯ್ಲಲ್ಲ? ಕೊಯ್ಲಾದರೆ ಅದು ಒಮ್ಮೆಲೆ ಎಲ್ಲೂ ಹಣ್ಣಾಗುವುದಿಲ್ಲ, ಒನ್ ಬೈ ಒನ್ ಹೋಗ್ತಾ ಇರುವಾಗ ಅದು ಅಷ್ಟು ದೊಡ್ಡ ಸಮಸ್ಯೆ ಅಂತ ಕಾಣಲಿಲ್ಲ. ಇನ್ನು ಈಗಲೂ ಈ ವರ್ಷ ಏನಾಗಿದೆ ಅಂದರೆ ಎರಡು ಮೂರು ಸಲ ಕೊಯ್ಯುವಂಥ ಒಂದು ಪರಿಸ್ಥಿತಿ ಬಂದಿದೆ, ಒಮ್ಮೆಲೆ ಎಲ್ಲವೂ ಬೆಳೆದು ಸಿಕ್ಕಲಿಲ್ಲ, ಹಾಗಾಗಿ ಅಷ್ಟೊಂದು ತೀವ್ರವಾಗಿ ಕಾಡಲಿಲ್ಲ. ಈಗ ಕೆಲವು ಸಲ ಮಳೆಗಾಲ ಸರಿಯಾಗಿ ಬಂದು ಶುರುವಾದರೆ ಕೊಯ್ಲು ಒಟ್ಟಿಗೆ ಬರ್ತದೆ. ಈ ಮಳೆಗಾಲ ಸರಿ ಇಲ್ಲದಿದ್ದರೆ ಅದು ಹೂ ಬಿಡುವಂಥದ್ದು ಸಮಯ ಒಂದೊಂದರದ್ದು ಒಂದೊಂದು ಸ್ವಲ್ಪ ವ್ಯತ್ಯಾಸಗಳಾಗಿ ಕೊಯ್ಲಿಕ್ಕೂ ಸಹ ಸಮಯ ದೀರ್ಘ ಹೋಗ್ತದೆ. ಅದು ತಳಿ ಮೇಲೆ ಹೊಂದ್ಕೊಂಡು ವ್ಯತ್ಯಾಸ, ತಳಿಯ ಮೇಲೆ ಅಂತ ಅಲ್ಲ, ಒಂದೇ ತಳಿ ಆದರೂ ಸಹ ಎರಡು ಮೂರು ಸಲ ಹೂ ಬಿಟ್ಟರೆ. ಇದ್ಯಾವುದು ಪಣಿಯೂರು? ಪಣಿಯೂರು ಕೂಡ ಹಾಗೆ ಎಲ್ಲ ಬೆಳೆಗಳಲ್ಲಿಯೂ ಆ ಥರ ವ್ಯತ್ಯಾಸಗಳಿವೆ. ಯಾಕೆಂದರೆ ಒಮ್ಮೆಲೆ ಫ್ಲವರಿಂಗ್ ಆಗುವುದಿಲ್ಲ ಸರಿಯಾಗಿ ಮಳೆ ಇಲ್ಲದಿದ್ದರೆ. ಸರಿಯಾದ ಮಳೆಗಾಲ ಆದರೆ ಜೂನ್ನಲ್ಲಿ ಆರ್ದ್ರ ಮಳೆ ಅಂತ ಹೇಳ್ತಾಯಿದ್ವಲ್ಲ, ಅದು ಸಿಕ್ಕಿತ್ತು ಅಂತ ಹೇಳಿದರೆ ಒಮ್ಮೆಲೆ ಫ್ಲವರಿಂಗ್ ಆಗ್ತದೆ, ಒಟ್ಟಿಗೆ ಹಣ್ಣಾಗ್ತದೆ, ಒಟ್ಟಿಗೆ ಕೊಯ್ಲಿಕ್ಕೂ ಆಗ್ತದೆ. ಇದು ಹಾಗಲ್ಲ, ಈ ವರ್ಷ ಕಳೆದ ವರ್ಷ ಎರಡು ವರ್ಷದಿಂದ ಆ ಥರದ ಒಂದು ಸಮಸ್ಯೆ ನಮಗೆ ಕಂಡು ಬಂದಿದೆ. ಎಲ್ಲವೂ ಇದು ಎಡೆಬೆಳೆಯಾಗಿ ಬೆಳೆಯಿರುವಂಥದ್ದು, ಅಡಿಕೆ ಮರ, ತೆಂಗು, ಇದಕ್ಕೆಲ್ಲ. ಈಗ ಪ್ರತ್ಯೇಕವಾಗಿ ಕಾಳುಮೆಣಸನ್ನೇ ಬೆಳೆಯುವಂಥ ರೈತರು ಇದ್ದಾರೆ ಈಗ. ಹೌದು, ಕಾಳುಮೆಣಸನ್ನೇ ಏಕ ಬೆಳೆಯಾಗಿ. ಹೌದು. ಹಾಗೆ ನೀವೇನಾದರೂ ಪ್ರಯತ್ನ ಮಾಡಿದ್ದಿದೆಯಾ? ಹಾಗೆ ಮಾಡಲಿಲ್ಲ, ಯಾಕೆ ಹೇಳಿದರೆ ನಮಗೆ ಸ್ಥಳದ ಸಮಸ್ಯೆ ಉಂಟು, ಮತ್ತು ಅದಕ್ಕೆ ಪರಿಪೂರ್ಣವಾಗಿ ನಮಗೆ ಇದು ನೀರಾವರಿಗೂ ಕೂಡ ಸಮಸ್ಯೆ ಉಂಟು. ನೀರಾವರಿ ಕೊಡದಿದ್ದರೆ ನಮಗೆ ಕಾಳುಮೆಣಸು ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಸಣ್ಣ ಈಗ ಒಂದು ದರಖಾಸ್ತು ಥರ ಇರುವಂತಹ ಜಮೀನು ಹೊಂದಿದವರಿಗೆ ಅವರು ಕಾಳುಮೆಣಸು ಬೆಳೆದಿರ್ತಾರೆ. ಹಾಗಾಗಿ ಈಗ ಎಲ್ಲೋ ಒಂದು ಕಡೆ ನಾವು ಇಂಥ ಮೆಷಿನನ್ನು ಇಟ್ಟು ಅದನ್ನು ಎಲ್ಲರೂ ಹಂಚಿಕೊಂಡು ಈಗ ಮಾಡುವ ಹಾಗೆ ಮಾಡಿದರೆ ಮಾಡ್ಬೋದು, ಭಾಳ ಸಣ್ಣ ರೈತರಿಗೂ ಕೂಡ ಖಂಡಿತ ತಗೊಳ್ಬೋದು. ಈಗ ಕೇರಳದಲ್ಲಿ ನಾನು ಹೇಳಿದೆ ಅಲ್ಲ, ಸುಮಾರು 200 ಮೆಷಿನ್ ಕೊಟ್ಟಿದ್ದೇನೆ, ಅದು ಹೆಚ್ಚಿನದ್ದು ಕೂಡ ಸೆಲ್ಫ್ ಹೆಲ್ಪ್ ಗ್ರೂಪ್ನಲ್ಲಿ ನಡೆಯುವಂಥದ್ದು. ಓ, ಸ್ವಸಹಾಯ ಸಂಘ. ಸ್ವಸಹಾಯ ಸಂಘದಲ್ಲಿ ಅವರು ಒಂದು 7-8 ಜನ ಸೇರಿಕೊಂಡು ಒಂದು ಗ್ರೂಪ್ ಮಾಡಿ ಒಂದು ಮೆಷಿನ್ ತಗೊಂಡು ಅವರು ಪರಸ್ಪರ ಹಂಚಿಕೊಂಡು ಈ ಥರ ಮಾಡಿದ್ದಾರೆ. ಅಲ್ಲಿ ಗೌರ್ಮೆಂಟ್ ಸಬ್ಸಿಡಿಗೂ ಕೂಡ ಕೊಟ್ಟಿದೆ ಥ್ರೂ ರೆಡ್ಕೋ ಕೊಡುವಾಗ, ಅದು ತುಂಬ ಉಪಕಾರ ಆಗಿದೆ. ಹಾಗಾಗಿ ಅವರೆಲ್ಲರೂ ಈಗ ವರ್ಷಕ್ಕೊಮ್ಮೆ ಆದರೂ ಸಹ ನಮಗೆ ಫೋನ್ ಮಾಡ್ತಾ ಇರ್ತಾರೆ, ಈಗಲೂ ಕೆಲಸ ಆಗ್ತಾ ಇದೆ, ನಮಗೆ ಭಾಳ ಖುಷಿ ಇದೆ ಅಂತ ಹೇಳುವಂಥ ರಿಪೋರ್ಟ್ ಪ್ರತಿ ವರ್ಷವೂ ಬರ್ತಾ ಇರ್ತದೆ ನಮಗೆ. ಶರ್ಮನಿಗೆ ಈ ಯಂತ್ರ ಮೇಳಗಳೆಲ್ಲ ಆಗ್ತಾ ಇರ್ತವೆ ಬೇರೆ ಬೇರೆ ಕಡೆ, ಈ ಕೃಷಿ ಮೇಳಗಳಲ್ಲಿ ಎಲ್ಲ ಯಂತ್ರೋಪಕರಣಗಳ ಇದರಲ್ಲಿ ಮಳಿಗೆಗಳೆಲ್ಲ ಇರ್ತಾವಲ್ಲ, ಅಂತಹ ಕಡೆಗಳಲ್ಲಿ ಈಗ ನೀವು ಹೋಗಿ ಅದನ್ನು ರೈತರಿಗೆ ತೋರ್ಪಡಿಸುವಂತಹ ಪ್ರದರ್ಶನದಲ್ಲಿ ಭಾಗವಹಿಸುವಂತದ್ದು ಏನಾದ್ರು ಮಾಡ್ತೀರಾ? ನಿಮಗೆ ಅನುಕೂಲ ಆಗ್ತದೋ? ಮಾಡಿದ್ದೇನೆ, ಅನುಕೂಲ ಅಂತಲ್ಲ, ಅಲ್ಲಿ ನಮಗೆ ಅದನ್ನು ಏನು ಪ್ರವರ್ತಿಸುವಂತಹ ಇದನ್ನು ಮಾಡಲಿಕ್ಕೆ ಆಗುದಿಲ್ಲ, ಯಾಕೇಳಿದ್ರೆ ಎಲ್ಲ ಸಮಯದಲ್ಲಿ ನಮಗೆ ಕಾಳುಮೆಣಸು ಸಿಕ್ಕುವುದಿಲ್ಲ. ಕಾಳುಮೆಣಸು ಇರುವ ಸಮಯದಲ್ಲಿ ಯಾವುದೇ ಹೆಚ್ಚಿನ ಮೇಳಗಳು ಇರುವುದಿಲ್ಲ, ಇದೆರಡು ಸಮಸ್ಯೆಗಳು. ಮತ್ತೆ ಎನಿ ಟೈಮ್ ನಮ್ಮಲ್ಲಿ ಬಂದರೆ ಮೊದಲೇ ಈ ಕಾಳುಮೆಣಸು ಇರುವ ಸಮಯದಲ್ಲಿ ಬಂದರೆ ನಾವು ನಮ್ಮ ಮನೆಯಲ್ಲಿ ಪ್ರದರ್ಶನ ಮಾಡ್ಬೋದು. ಅಂದ್ರೆ ಯಾರಾದರೂ ಕೊಂಡುಕೊಳ್ಳೋರು ಇದ್ರೆ ಸ್ವತಃ ಆ ಸಮಯದಲ್ಲಿ ಬಂದು ನೋಡಿ ಕ್ಷಮತೆ ನೋಡಿ ಖರೀದಿ ಮಾಡ್ಬೋದು. ನಾವು ಹೇಳುವಂತ ಕ್ಷಮತೆ ಉಂಟೋ ಇಲ್ಲೋ ಅಂತ ಹೇಳೋದನ್ನ ಅಲ್ಲೇ ಪರೀಕ್ಷೆ ಮಾಡಿ ಮಾಡಿ ತಗೊಂಡು ಹೋಗ್ಬೋದು, ಮಾಡಿದವರು ಇದ್ದಾರೆ. ಈ ಇತರ ಕಡೆಗಳಲ್ಲಿ ನೀವೀಗ ಹೈದರಾಬಾದ್ ಅಥವಾ ದೆಹಲಿ ಇಂತ ಕಡೆ ಎಲ್ಲ ಹೋದಾಗ ಈ ಪ್ರದರ್ಶನದಲ್ಲಿ ನಿಮ್ಮ ಈ ಒಂದು ಯಂತ್ರವನ್ನು ನೀವು ಹೇಳುವಾಗ ಅದರ ಬಗ್ಗೆ ಹೇಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು ಅಂತ? ಈಗ ಏನಾದರೂ ಅಂದರೆ ಇದು ನಿಮ್ಮಿಂದ ಹೇಗೆ ಸಾಧ್ಯ, ನಿಮಗೆ ಏನು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದೆ, ನಿಮ್ಮ ವಿದ್ಯಾರ್ಹತೆ ಏನು, ಹೀಗೆಲ್ಲ ಪ್ರಶ್ನೆ ಮಾಡೋದಿಲ್ಲ. ಇದಕ್ಕೆ ನಾನು ಕೊಟ್ಟಂಥ ಉದಾಹರಣೆ, ಮೊನ್ನೆ ಕೇರಳದಿಂದ ಒಂದು ಕಮಿಟಿ ಬಂದಿತ್ತು ರಾಜ್ಯ ಪ್ರಶಸ್ತಿಗೆ ಸೆಲೆಕ್ಟ್ ಮಾಡಲಿಕ್ಕೆ ಬೇಕಾಗಿ. ಬಂದವರಲ್ಲಿ ತುಂಬ ಮೇಧಾವಿಗಳು ಇದ್ದರು, ವಿಜ್ಞಾನಿಗಳು ಇದ್ದರು, ಎಂಜಿನಿಯರ್ಸ್ ಇದ್ದರು, ಎಲ್ಲರೂ ಒಂದು ಅರ್ಧ ಗಂಟೆ ನನ್ನನ್ನು ಕ್ವಶನ್ ಮಾಡಿದರು. ಮಾಡುವಾಗ ಹೇಳಿದೆ, ನಾನು ಸಣ್ಣ ತರಗತಿಗಳಿಂದಲೇ ನಾವು ಸೋಷಿಯಲ್ ಸೈನ್ಸನ್ನು ಕಲಿತಿರ್ತೇವೆ, ಸೋಷಿಯಲ್ ಸೈನ್ಸ್ನಲ್ಲಿ ಇರೋದು ಭೂಮಿ, ನಕ್ಷತ್ರಗಳು ಮತ್ತು ಬಾಕಿ ಗ್ರಹಗಳು, ಸೂರ್ಯ, ಈ ಸೂರ್ಯನಿಗೆ ನಮ್ಮ ಭೂಮಿ ಹೇಗೆ ಸುತ್ತು ಬರ್ತದೆ, ಅದು ತನ್ನ ಅಕ್ಷದಲ್ಲೇ ತಿರುಗಿಕೊಂಡು ಪುನಃ ಸೂರ್ಯನಿಗೂ ಒಂದು ಸುತ್ತು ಬರ್ತದೆ, ಇದರಲ್ಲಿ ನಾನು ಅಳವಡಿಸಿದಂಥ ತತ್ವವೂ ಅಷ್ಟೇ, ಇದು ಸುತ್ತುತ್ತಾ ಇರ್ತದೆ, ಕಾಳುಮೆಣಸು ಅದರೊಟ್ಟಿಗೆ ಸುತ್ತುತ್ತಾ ಇರ್ತದೆ, ಆದರೆ ಒಂದು ನಿತ್ತಲ್ಲೇ ತನ್ನ ಅಕ್ಷದಲ್ಲೇ ಭೂಮಿ ಸುತ್ತುವ ಹಾಗೆ ಇದು ಸಹ ಒಂದು ಸುತ್ತು ಇದರಲ್ಲಿ ಡ್ರಮ್ಮಿನಲ್ಲಿ ಸುತ್ತುವಾಗ ತಾನು 9 ಸಲ ಸುತ್ತು ಹುಡ್ಕೊಂಡೇ ಅದು ಹೋಗ್ತದೆ ಅಷ್ಟಾಗುವಾಗ ಆ ತತ್ವ ನಮ್ಮ ಇದರಲ್ಲಿ ಅಳವಡಿಸಿದ್ದೇನೆ ಅಂತ ಹೇಳುವಾಗ ಅವರಿಗೆ ನಿಜವಾಗಿ ಇದೊಂದು ತುಂಬ ವಿಶೇಷವಾದಂಥ ಒಂದು ಅನುಭವವನ್ನು ಅವರಿಗೆ ಕೊಟ್ಟಿದೆ. ಅಂದರೆ ಈಗ ಕೇರಳದಲ್ಲಿ ಈಗ ಬರೇ ಒಂದು ವಿಜ್ಞಾನ ಮಾತ್ರ ಅಲ್ಲ, ಇದರಲ್ಲಿ ಸೈನ್ಸ್ ಸೋಷಿಯಲ್ ಕೂಡ ಉಂಟು ಅಂತ ಹೇಳೋದನ್ನು ಅವರು ಅದು ಕೃಷಿ ಇಲಾಖೆ ಮೂಲಕ ಹೋದ ಕೇರಳದಲ್ಲೂ ಕೂಡ? ಕೇರಳ ಕೃಷಿ ಇಲಾಖೆ ಉಂಟಲ್ಲ, ಅದರ ಮುಖ ಎಷ್ಟೋ ಕಡೆಗಳಲ್ಲಿ ನಾವು ಪ್ರಶಸ್ತಿ ಅಂದರೆ ಪ್ರಶಸ್ತಿ ಪತ್ರ ಮಾತ್ರ, ಪ್ರಶಸ್ತಿ ಪತ್ರ ಮಾತ್ರ ಸಿಗುವಂತ, ಆದರೆ ಅದಕ್ಕೆ ಬೇಕಾದಂತ ಪ್ರೋತ್ಸಾಹಧನ ಹೇಗೆ? ಕೇರಳ ಸ್ಟೇಟ್ ಅವಾರ್ಡ್ನಲ್ಲಿ ಪ್ರೋತ್ಸಾಹಧನ ಬಂದಿದೆ, ಅದರೊಟ್ಟಿಗೆ ಕ್ಯಾನ್ಕೋ ಸುವರ್ಣ ಮಹೋತ್ಸವ ಅವಾರ್ಡ್ ಕೂಡ ಬಂದಿದೆ. ಹೌದು ಸರ್. ಇನ್ನು ಇತ್ತೀಚೆಗೆ ಎಲ್ಲ ಸಾವಯವದ ಬಗ್ಗೆ ನಾವು ಕೇಳ್ತೇವೆ, ಸಾವಯವ ಕೃಷಿಯಲ್ಲೂ ಕೂಡ ಸಾವಯವ, ಆದಷ್ಟು ಸಾವಯವಕ್ಕೆ ಯಾವುದೇ ನಾವು ಕೀಟನಾಶಕ ಇನ್ನೊಂದು ಮತ್ತೊಂದು ಉಪಯೋಗ ಮಾಡಬಾರ್ದು. ಈ ನೆಲೆಯಲ್ಲಿ ನಿಮ್ಮ ಕಾಳುಮೆಣಸು ಕೂಡ ಒಂದು ರೀತಿಯಲ್ಲಿ ಸಾವಯವ ರೀತಿಯಲ್ಲಿ ಬೆಳೆದಾಗ, ಹೌದು, ಅದಕ್ಕೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಹೇಗೆ ಏನಿಂತು ಅಂದರೆ, ನಮ್ಮಲ್ಲಿ ಡೈರಿ ಇರುವ ಕಾರಣ ಜಾನುವಾರುಗಳಿವೆ, ಸಗಣಿ ಗೊಬ್ಬರ ಇಂಥದ್ದಕ್ಕೆ ತತ್ವಾರ ಇಲ್ಲ, ಹಾಗೆ ನಾವು ಅದರಲ್ಲಿ ಕಂಪೋಸ್ಟ್ ಮಾಡ್ತೇವೆ, ಕಂಪೋಸ್ಟ್ ಮಾಡಿ ಅದರಲ್ಲಿ ಟ್ರೈಕೋಡರ್ಮ ಇಂಥದ್ದನ್ನು ಕೂಡ ಹಾಕಿ ಸೆಟ್ ಮಾಡುವ ಕಾರಣ ವಿಶೇಷವಾದಂಥ ಸೊರಗು ರೋಗಗಳು ನಮಗೆ ಕಾಣ್ತಾ ಇಲ್ಲ. ಅಂತ ವರ್ಷಕ್ಕೆ ಒಂದು ಎರಡು ಮೂರು ಬಳ್ಳಿಗಳೆಲ್ಲ ಹೋಗ್ತದೆ, ಅದು ಇರುವಂಥದ್ದು, ಆದರೂ ಕೂಡ ನಾವು ಪ್ರತಿ ವರ್ಷ ಹೊಸತು ಹೊಸತು ನಡ್ತಾ ಹೋಗುವ ಕಾರಣ ಗ್ಯಾಪ್ ಫಿಲ್ಅಪ್ ಆಗ್ತದೆ. ಈಗಿನ ಈ ಕಸಿ ಕಾಳು ಮೆಣಸು ನೆಡ್ತಿದ್ರೆ? ಕಸಿ ಕಾಳು ಮೆಣಸು ನೆಡಲಿಲ್ಲ, ನಾವು ನಮ್ಮ ಪರಂಪರಾಗತವಾಗಿ ಬಂದಂಥ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಕಸಿ ಕಾಳು ಮೆಣಸಿನಲ್ಲಿ ನಮಗೆ ಒಂದನೇ ಇದು ಕಂಡದ್ದು ಎಂಥದ್ದು ಹೇಳಿದರೆ, ಅದರ ಬೇರುಗಳು ನಮ್ಮ ಅಡಿಕೆ ಮರದ ಬೇರುಗಳೊಟ್ಟಿಗೆ ತುಂಬ ಸ್ಪರ್ಧೆ ಮಾಡ್ತವೆ, ಅದರಿಂದಾಗಿ ಅಲ್ಲಿ ಅದಕ್ಕೆ ಅಡಿಕೆ ಮರಕ್ಕೂ ಸಿಕ್ಕುವುದಿಲ್ಲ. ನಾವು ಯಾವ ಕ್ರಾಪನ್ನು ಮೇಯ್ನ್ ಆಗಿ ತೆಕ್ಕೊಳ್ತೇವೋ ಅದಕ್ಕೆ ಇಳ್ದು ಕೊಡಬೇಕು. ಹೌದು, ನಮಗೆ ಕಾಳುಮೆಣಸು ಉಪ ಬೆಳೆ ಆದ ಕಾರಣ ಮೇಯ್ನ್ ಬೆಳೆ ನಾವು ಅಡಿಕೆ ಅಂತಲ್ಲಿ ತಗೊಂಡ್ರೆ ಅಡಿಕೆ ಮರಕ್ಕೆ ತೊಂದರೆ ಆಗಬಾರ್ದು. ಹೌದು, ಕಾಳುಮೆಣಸೆ ತಗೊಂಡ್ರೆ ನಾವು ಅದನ್ನೇ ನೋಡ್ತಾ ಇರ್ಬೋದು, ಹಾಗಾಗಿ ಎರಡಕ್ಕೂ ಆಗುವಾಗ ಅಲ್ಲಿ ಶೇರ್ ಆಗ್ತದೆ. ಇಲ್ಲಿ ಎಲ್ಲ ತ್ಯಾಜ್ಯವನ್ನು ನೀವು ಪುನಃ ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಮಾಡಿ ಉಪಯೋಗಿಸ್ತೀರಿ? ಹೌದು, ಅಡಿಕೆ ಸಿಪ್ಪೆ, ಅಡಿಕೆ ಸಿಪ್ಪೆ, ತೆಂಗಿನ ಸಿಪ್ಪೆ, ಅದನ್ನು ಹುಡಿ ಮಾಡುವಂಥ ಯಂತ್ರವನ್ನು ಬಾಡಿಗೆ ತರ್ತೇವೆ, ಮಾಡಿ ತೆಂಗಿನ ಸಿಪ್ಪೆಯನ್ನು ಹುಡಿ ಮಾಡಿ ಕಂಪೋಸ್ಟ್ ಮಾಡ್ತೇವೆ. ಹೇಗೂ ಸಗಣಿ ಗೊಬ್ಬರ ಇರ್ತದೆ. ಹೌದು, ಸಗಣಿಯನ್ನು ಸೇರಿಸಿ ಮಿಕ್ಸ್ ಮಾಡಿ ಇದು ಮಾಡ್ತೇವೆ. ಈ ಒಂದು ಏನಂದರೆ, ಒಬ್ಬರು ಡಿಗ್ರಿ ಪದವಿ ಪಡೆದು ನಂತರ ಇಷ್ಟು ವರ್ಷದಿಂದ ಕೃಷಿಯಲ್ಲಿ ನೆಲೆ ನಿಂತು ಈಗ ಕೃಷಿಯಲ್ಲಿ ಒಂದು ರೀತಿಯಲ್ಲಿ ತಕ್ಕ ಮಟ್ಟಿಗೆ ಒಂದು ಸಾಧನೆ ಮಾಡಿದ್ದೀರಿ ಅಂತ ನಾವು ಇಲ್ಲಿ ಖುಷಿ ಪಡ್ತಾ ಇದ್ದೇವೆ. ಅದರ ಜೊತೆಗೆ ಈಗ ನಿಮ್ಮ ಒಂದು ಅನುಭವ ಏನು, ನಿಮಗೆ ಎಲ್ಲಾದರೂ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಅಯ್ಯೋ ನಾನು ಬೇಡ ಇತ್ತು ಯಾವ್ದಾದ್ರು ಉದ್ಯೋಗಕ್ಕೆ ಹೋಗ್ಬೋದಿತ್ತು ಅಂತ ಅನಿಸಿ? ಸಾಧಾರಣ 2010 ಸ್ವಲ್ಪ ಹಾಗೆ ಅನಿಸಿದ್ದು ಉಂಟು, ಆದರೆ ನಾವು ಮಾಡುವಂತಹ ಕೆಲಸ ನಮಗೆ ಪ್ರತಿಫಲವನ್ನು ಕೊಡ್ತದೆ, ನಮಗೆ ಸಮಾಧಾನವನ್ನು ಕೊಡ್ತದೆ ಅಂತ ಹೇಳುವಾಗ ನಮಗೆ ಅಷ್ಟೊಂದು ಇದು ಆಗುವುದಿಲ್ಲ. ಮತ್ತೆ ಹೊರಗೆ ಹೋದವರ ಹೊರಗೆ ನಾವು ಕೆಲಸ ಮಾಡ್ತೇವೆ ಇದು ಮಾಡ್ತೇವೆ ಅವರ ಲೈಫ್ ಸ್ಟೈಲ್ ನೋಡುವಾಗ ಅಯ್ಯೋ ನಾನು ಇಲ್ಲಿ ಇದ್ದದ್ದೇ ಬಹಳ ಉತ್ತಮವಾಯಿತು, ಮತ್ತೊಂದು ನಮ್ಮ ಹಿರಿಯರನ್ನು ಬಿಟ್ಟು ನಾವು ಹೋಗಲಿಲ್ಲ ಅಂತ ಹೇಳುವಂಥ ಒಂದು ಸಂತೋಷ ಕೂಡ ಇದೆ. ಸರಿ, ವಿನ್ಪೆಪ್ಟ್ ಈಗ ನೀವು ಒಂದು ಆವಿಷ್ಕಾರ ಮಾಡಿದಂತಹ ಒಂದು ಯಂತ್ರ, ಕಾಳುಮೆಣಸು ಬಿಡಿಸುವ ಯಂತ್ರ, ಸಾಕಷ್ಟು ಜನ ನಮ್ಮ ಸುತ್ತಮುತ್ತಲಿನ ರೈತರು ಕೂಡ ಈ ಯಂತ್ರವನ್ನು ಕೊಂಡೋಗಿದ್ದಾರೆ, ಅವರ ಮನೆಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಕೇರಳದಲ್ಲೂ ಸಾಕಷ್ಟು 200+ ಯಂತ್ರಗಳು ನೀವು ಈಗಾಗಲೇ ಅಲ್ಲಿ ಅವರಿಗೆ ಮಾರಾಟ ಮಾಡಿದ್ದೀರಿ ಅಂತ. ಇದರಲ್ಲಿ ಈಗ ಏನಾದರೂ ದುರಸ್ತಿ ಕಾರ್ಯ ಬರಬಹುದಾ, ನಿರ್ವಹಣೆಯಲ್ಲಿ ಏನಾದರೂ ದೋಷ ಬಂದ ಹೇಗೆ, ಯಾವ ರೀತಿಯ? ಹೆಚ್ಚಾಗಿ ಇಷ್ಟರವರೆಗೆ ಸಾಧಾರಣ 2015 ಇಸವಿಯಿಂದ 7-8 ವರ್ಷ ಆಯಿತು ಕೊಟ್ಟಂಥದ್ದು, ಅದರಲ್ಲಿ ಒಂದು ಹೆಚ್ಚಾಗಿ ನಿರ್ವಹಣೆ ಬೇಕಾಗುವಂಥದ್ದು ಬೆಲ್ಟ್ ಲೂಸ್ ಬರ್ತದೆ. ಸರಿ, ಉಪಯೋಗಿಸಿದಾಗಿ ಅದನ್ನು ಹೇಗೆ ಟೈಟ್ ಮಾಡೋದು ಅಂತ ಹೇಳುವಂಥದ್ದು ಟೆಕ್ನಿಕ್ ಅದರಲ್ಲೇ ಉಂಟು. ಯಾಕೆಂದರೆ ಹೇಳಿದರೆ ನಾವು ಅದರಲ್ಲಿ ಉಪಯೋಗಿಸುವ ಮೋಟ್ರ್ ಉಂಟಲ್ಲ ಅದನ್ನು ಸ್ಲ್ಯಾಂಟಾಗಿ ಜಾರುವಂತೆ ಫಿಕ್ಸ್ ಮಾಡಿರ್ತೇವೆ, ಅದನ್ನು ಸ್ವಲ್ಪ ನಟ್ ಬೋಲ್ಟ್ ಲೂಸ್ ಮಾಡಿ ಜಾರಿಸಿ ಟೈಟ್ ಮಾಡಿದರೆ ಆಟೋಮೆಟಿಕ್ ಬೆಲ್ಟ್ ಟೈಟ್ ಆಗಿಬಿಡ್ತದೆ. ಮತ್ತು ಸೈಡಲ್ಲಿ 2 ಬೇರಿಂಗ್ ಇರ್ತದೆ, ಅದಕ್ಕೆ ಗ್ರೀಸಿಂಗ್ ವರ್ಷದಲ್ಲಿ ಒಮ್ಮೆ ಮಾಡಿದರೆ ಸಾಕಾಗ್ತದೆ. ನಮ್ಮ ಕೆಲಸ ಮುಗಿದ ಮೇಲೆ ಒಮ್ಮೆ ಮೆಷಿನನ್ನು ಕ್ಲೀನ್ ಮಾಡಿ ಇಟ್ಟು ಬಿಟ್ಟರೆ ನಮ್ಮ ನಿರ್ವಹಣೆ ಬಹಳ ಸುಲಭದಲ್ಲಿ ಆಗ್ತದೆ. ಪೇಂಟಿಂಗ್ ಬೇಕಿದ್ರೆ ಮಾಡ್ಕೊಳ್ಬೋದು, ಪೇಂಟಿಂಗ್ ಹೋದರೆ ಅಗತ್ಯ ಏನಿಲ್ಲ, ಯಾವುದಾದ್ರೂ ಆಯಿಲ್ ಕೊಟ್ಟು ಬಿಟ್ಟರು ಸಾಕು, ರಸ್ಟ್ ಬರದ ಹಾಗೆ ನೋಡಿಕೊಂಡ್ರೆ ಆಯ್ತು ಅಷ್ಟೆ. ಈಗ ಇಂಥದ್ದು ಒಂದು ಯಂತ್ರ ಬೇಕು ಅಂತ ಹೇಳಿ ಇಷ್ಟಪಟ್ಟವರು ಅಥವಾ ಇದ್ರ ಬಗ್ಗೆ ಏನಾದರೂ ನಿಮ್ಮಲ್ಲಿ ವಿಮರ್ಶೆ ಮಾಡಬೇಕು ಅನ್ನೋವರು ನಿಮ್ಮನ್ನು ಹೇಗೆ ಸಂಪರ್ಕಿಸ್ಬೋದು? ನಿಮ್ಮ ಒಂದು ದೂರವಾಣಿ ಸಂಖ್ಯೆ ಹೇಳ್ತೀರಾ? ನಮ್ಮ ದೂರವಾಣಿ ಸಂಖ್ಯೆ 944-66-55-218 944-66-55-218 ಶರ್ಮರ ಮನೆ ಇದು ಪೆರ್ಲದ ಹತ್ತಿರ ಸ್ವರ್ಗಕ್ಕೆ ಹೋಗುವ ದಾರಿ. ಹೌದು, ಪಡ್ರೆ ಗ್ರಾಮ. ಪಡ್ರೆ ಗ್ರಾಮ ಸರವ ಮನೆ. ಮತ್ತೆ ಒಂದು ವಿನ್ಪೆಪ್ಟ್ ಅಂತ ಹೇಳುವ ಹೆಸರಿಗೆ ಒಂದು ವಿಶೇಷತೆ ಇದೆ. ಹಾ ಹಾ, ಏನದು? ಯಾಕೆ ಅಂತ ಹೇಳಿದರೆ ನಾನೊಂದು ಅಷ್ಟು ಟಾರ್ಗೆಟ್ಗಳನ್ನು ಇಟ್ಟುಕೊಂಡಿದ್ದೇನೆ. ಇಷ್ಟು ಆಗಬೇಕು, ಮ್ಯಾಕ್ಸಿಮಮ್ ಅರ್ಧ ಹಾರ್ಸ್ ಪವರ್ನಲ್ಲಿ ಇಷ್ಟು ಕಾಳುಮೆಣಸು ಆಗಬೇಕು ಅಂತ ಹೇಳುವಂಥ ಒಂದು ಟಾರ್ಗೆಟ್. ಮತ್ತೊಂದು, ಯಾವುದೇ ಡ್ಯಾಮೇಜ್ ಆಗಬಾರ್ದು, ಘಾಸಿ ಆಗಬಾರ್ದು, ಇದು ಇನ್ನೊಂದು ಡ್ಯಾಮೇಜ್. ಮತ್ತು ಇಷ್ಟು ಎಫಿಷಿಯನ್ಸಿ ಇರಬೇಕು. ಅದರಲ್ಲಿ ನನಗೆ ಸಿಕ್ಕಿದಂಥ ವಿಚಾರ, ಅರ್ಧ ಹಾರ್ಸ್ ಪವರ್ನಲ್ಲಿ ಗಂಟೆಗೆ 250 kg ಕಾಳುಮೆಣಸು ಸಪರೇಟ್ ಮಾಡಲಿಕ್ಕೆ ಆಗ್ತದೆ. 99.5% ಎಫಿಷಿಯನ್ಸಿ ಇದೆ, ಮತ್ತು ಡ್ಯಾಮೇಜ್ ಫ್ರೀ. ಹೌದು, ಇದು ನಾನು ಹೇಳಿದಂಥ ವಿಚಾರ ಅಲ್ಲ, ಇದು KVK ಸರ್ಟಿಫಿಕೇಟ್ ಕೊಟ್ಟಂಥ ವಿಷಯ. ಸರಿ, ಯಾಕೆ ಹೇಳಿದರೆ ಉಪಯೋಗಿಸಿದವರು ಹೇಳಬೇಕು, ನೋಡಬೇಕು ಹೇಳಬೇಕು, ಯಾವುದೇ ಜಾಹೀರಾತುಗಳನ್ನು ನಾನು ಮಾಡುವುದಿಲ್ಲ. ಧನ್ಯವಾದ ಶರ್ಮಾ ಅವರೇ, ಇಷ್ಟೊತ್ತು ನಮ್ಮ ಜೊತೆಗೆ ಈ ಒಂದು ವಿನ್ಪೆಪ್ಟ್ ನಿಮ್ಮ ಕಾಳು ಮೆಣಸು ಬಿಡಿಸುವ ಯಂತ್ರದ ಬಗ್ಗೆ, ಅದರಲ್ಲಿ ಅದರ ಹಿಂದಿನ ಒಂದು ಕೆಲವು ಏನು ನಿಮ್ಮ ಪ್ರಯತ್ನಗಳು ಸಾಧನೆ ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜಿ.ಕೆ. ಶರ್ಮಾ ಸರವು ಅವರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಕೆ. ಶ್ಯಾಮ್ ಭಟ್, ಆಕಾಶವಾಣಿ ಮಂಗಳೂರು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. LIC ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ LIC ಶಾಖೆಗೆ ಭೇಟಿ ಕೊಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಕೇಳುಗರೆ, ಮಂಗಳೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 30,000 to 52,000 rupees, ಕೋಕಾ ಕ್ವಿಂಟಾಲಿಗೆ 25,000 to 31,500 rupees, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 9,000 to 21,000 rupees, ತೆಂಗಿನಕಾಯಿ 1ನೇ ವರ್ಗ 1,000 to 35,000 rupees, 2ನೇ ವರ್ಗ 1,000 to 40,000 rupees, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 to 5,400, ಕಟ್ ಸಾಂಬಾರ್ ಕ್ವಿಂಟಾಲಿಗೆ 3,500 to 4,500, IR8 ಕ್ವಿಂಟಾಲಿಗೆ 3,600 to 4,500 rupees, ಭತ್ತ ಆಮದು ಕ್ವಿಂಟಾಲಿಗೆ 2,300 to 2,500 rupees, ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,600 to 5,200 rupees, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500 to 5,000 rupees, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 to 5,500 rupees, ಮೆಣಸು ಕ್ವಿಂಟಾಲಿಗೆ 18,000 to 22,500, ಕಾಳು ಮೆಣಸು ಕ್ವಿಂಟಾಲಿಗೆ 14,500 to 65,500 rupees, ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 13,200 to 14,000 rupees, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,500 to 6,000, ಕದಳಿ ಕ್ವಿಂಟಾಲಿಗೆ 5,500 to 7,000, ಗಾಳಿ ಕ್ವಿಂಟಾಲಿಗೆ 5,800 to 6,500 ಹಾಗೂ ನೇಂದ್ರೆ ಕ್ವಿಂಟಾಲಿಗೆ 7,000 to 8,000 rupees. ಇವು ಮಂಗಳೂರು ಕೃಷಿ ಉತ್ಪನ್ನ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಈಗ ಒಂದು ಭಕ್ತಿಗೀತೆಯನ್ನು ಆಲಿಸೋಣ. ಕೆ. ಕೃಷ್ಣಕುಮಾರ್ ಹಾಡಿರುವ ಸ್ವಾತಿ ತಿರುನಾಳ್ ಅವರ ರಚನೆ. ಜಯ ಜಯ ದೇವಿ ಜಯ ಜಗ ಜನನಿ. ಜಯ ಜಯ ದೇವಿ ಜಯ ಜಗ ಜನನಿ. ಜಯ ಜಯ ಸರಸ್ವತಿ ವಿದ್ಯಾರಾಣಿ, ತೇರಿ ಮಾಯಾ ಜಯ